ಮುಖ್ಯಮಂತ್ರಿ. ಕೇಂದ್ರ ಸಚಿವ ಡಾಕ್ಟರ್ ಎಲ್ ಮುರುಗನ್ ಮೂರು ದಿನಗಳ ಭೇಟಿಗಾಗಿ ನಾಳೆ ಬೆಂಗಳೂರಿಗೆ ಆಗಮನ. ಇದೇ 12ರಂದು ಪ್ರಧಾನಿ ಮೋದಿ ರಾಜ್ಯಕ್ಕೆ ಭೇಟಿ, ಸಂಚಾರ ಮಾರ್ಗದಲ್ಲಿ ಬದಲಾವಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಡಿಕೇರಿ ಮುಂದಿನ ಕಾರ್ಯಕ್ರಮ ಇದೀಗ ರೈತಧ್ವನಿ ಕಿಸಾನ್ ವಾಣಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದು ಕೇಳಲಿದ್ದೀರಿ, ಏಲಕ್ಕಿ ಕಾಳುಮೆಣಸು ಬೆಳೆಗಳಿಗೆ ನೀರಿನ ಪೂರೈಕೆ, ಈ ಬಗ್ಗೆ ಸಲಹೆಗಳನ್ನು ನೀಡುತ್ತಾರೆ ಡಾಕ್ಟರ್ ಎಸ್ ಜೆ ಅಂಕೇಗೌಡ ಅವರು. ರೈತ ಬಾಂಧವರೇ, ಮಲೆನಾಡಿನಲ್ಲಿ ಇಷ್ಟೊಂದು ಚೆನ್ನಾಗಿ ಮಳೆ ಬಂದ್ರೂ ಬೇಸಿಗೆಯಲ್ಲಿ ಮಳೆ ಕೊರತೆ ಅಥವಾ ನೀರಿನ ಕೊರತೆ ಎದುರಾಗೋದಿದೆ. ಬೇಸಿಗೆಯಲ್ಲಂತೂ ಮಳೆ ಬರೋದು ಅಪರೂಪವೇ. ಸೆಪ್ಟೆಂಬರ್ ನಂತರ ಮಳೆ ಕಮ್ಮಿ ಆಗ್ತಾ ಹೋಗ್ತದೆ. ಕಾಫಿ, ಕಾಳುಮೆಣಸು, ಏಲಕ್ಕಿ ಮತ್ತಿತರ ಬೆಳೆಗಳಿಗೆ ನೀರಿನ ಅಗತ್ಯತೆ ಇದೆ ಅಂತ ನಿಮಗೂ ಗೊತ್ತಾಗ್ತದೆ. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ಎಸ್ ಜೆ ಅಂಕೇಗೌಡರು ಕಾಳುಮೆಣಸು ಮತ್ತು ಏಲಕ್ಕಿಗೆ ಸಂಬಂಧಿಸಿದಂತೆ ನೀರಿನ ಪೂರೈಕೆ ವಿಚಾರದ ಬಗ್ಗೆ ಸಲಹೆಗಳನ್ನು ನೀಡ್ತಾರೆ. ಮಲೆನಾಡಿನ ಈ ಬೆಳೆಗಳಲ್ಲಿ ನೀರಿನ ಪೂರೈಕೆ, ನೀರಿನ ಅಗತ್ಯತೆ ಹೇಗಿದೆ ಅನ್ನೋದ್ರ ಬಗ್ಗೆ ವಿಚಾರಗಳನ್ನು ತಿಳಿಸ್ತಿದ್ದಾರೆ. ತಮಗೆ ಗೊತ್ತಿದೆ, ಮಡಿಕೇರಿ ತಾಲೂಕು ಅಪ್ಪಂಗಳದ ಭಾರತೀಯ ಸಂಬಾರು ಬೆಳೆಗಳ ಸಂಶೋಧನಾ ಸಂಸ್ಥೆ ಪ್ರಾದೇಶಿಕ ಕಚೇರಿಯಲ್ಲಿ ಡಾಕ್ಟರ್ ಎಸ್ ಜೆ ಅಂಕೇಗೌಡರು ಮುಖ್ಯಸ್ಥರಾಗಿದ್ದಾರೆ. ಡಾಕ್ಟ್ರೆ ನಮಸ್ಕಾರ. ನಮಸ್ಕಾರ. ಹೇಳಿ, ನಮ್ಮ ಕೊಡಗು ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳಿಗೆ ಸಂಬಂಧಿಸಿದಂತೆ ಕಾಳುಮೆಣಸು ಮತ್ತು ಏಲಕ್ಕಿಯಲ್ಲಿ ನೀರಿನ ಅಗತ್ಯತೆ ಮತ್ತು ಪೂರೈಕೆ ಈ ಬಗ್ಗೆ ತಮ್ಮ ಸಲಹೆಗಳನ್ನು ನೀಡಬೇಕು. ನಮ್ಮ ಸಾಂಬಾರು ಬೆಳೆಗಳಲ್ಲಿ ಅಥವಾ ನಮ್ಮ ಮಲೆನಾಡಿನಲ್ಲಿ ಬೆಳೆಯುವಂತಹ ಬೆಳೆಗಳಿಗೆ ನೀರಿನ ನಿರ್ವಹಣೆ ತಗೊಂಡ್ರೆ ಉತ್ತಮವಾದ ಮಳೆಯನ್ನು ಪಡಿತಾ ಇದ್ದೇವೆ ಈ ಪ್ರದೇಶದಲ್ಲಿ. ಆದರೆ 1500 mm ಇಂದ 5000 mm ವರೆಗೂ ಮಳೆ ಬೀಳುತ್ತೆ ನಮ್ಮ ಮಲೆನಾಡು ಪ್ರದೇಶಗಳಲ್ಲಿ, ಬೇರೆ ಬೇರೆ ಪ್ರದೇಶಗಳಲ್ಲಿ. ಆದರೆ ಏನಾಗುತ್ತೆ ಅಂದರೆ, ಈ ಮಳೆ 5000 mm ಮಳೆ ಬಿದ್ದರೂ ಅಥವಾ 2.5 ಇಂದ 5000 ಬಿದ್ದರೂ ಸುದಾ, ಈ ಒಟ್ಟು ಮಳೆಯ 80% ಜೂನ್, ಜುಲೈ, ಆಗಸ್ಟಲ್ಲಿ ಬಿದ್ದುಬಿಡುತ್ತೆ. ಉಳಿದ ತಿಂಗಳುಗಳಲ್ಲಿ ಈ ಮಳೆಯ ಪ್ರಮಾಣ ಏಪ್ರಿಲ್, ಮೇ, ಜೂನಲ್ಲಿ 10% ಇರುತ್ತೆ, ಮತ್ತು ಸೆಪ್ಟೆಂಬರ್, ಅಕ್ಟೋಬರು ಅದೆಲ್ಲ ಒಂದು 10% ಆಗುತ್ತೆ. ಒಟ್ಟು ಮಳೆ ಒಂದೇ ಸಾರಿ ಬೀಳೋದ್ರಿಂದ ಕಾವೇರಿ ತುಂಬಲಿಕ್ಕೆ ಬಹಳ ಸಹಾಯ ಆಗುತ್ತೆ. ಆದರೆ ಇಲ್ಲಿ ಬೆಳೆಯುವಂಥ ಬೆಳೆಗಳಿಗೇ ಬರದ ಪರಿಸ್ಥಿತಿ ಬರುತ್ತೆ. ನಾವು ಯಾವಾಗಲೂ ಮಲೆನಾಡಲ್ಲಿ ಏನಕ್ಕಪ್ಪ ಬರದ ಬಗ್ಗೆ ಕೆಲಸ ಮಾಡ್ತೇವೆ ಅಂತ ನಮ್ಮ ವಿಜ್ಞಾನಿಗಳು ಅಥವಾ ನಮ್ಮ ಸಂಸ್ಥೆಗಳಲ್ಲಿ ನಾವೇ ಒಂದೊಂದು ಸಾರಿ ಅನ್ಕೊಳ್ತೇವೆ. ಆದರೂ ಸುದಾ ನಾವು ಬರದ ಬಗ್ಗೆ, ಮಳೆ ಕಡಿಮೆ ಆದಾಗ ಯಾವ ಬೆಳೆಯನ್ನು, ಯಾವ ತಳಿಯನ್ನು ಬೆಳಿಬೋದು ಅನ್ನೋ ಬಗ್ಗೆ ತುಂಬ ವರ್ಷಗಳಿಂದ, ಸುಮಾರು 1984 ತಳಿ ಅಭಿವೃದ್ಧಿ ಶುರುವಾಗಿದೆ ನಮ್ಮ ಮಲೆನಾಡು ಬೆಳೆಗಳಲ್ಲಿ. ಅಡಿಕೆ, ತೆಂಗು, ಕಾಫಿ, ಕರಿಮೆಣಸು, ಏಲಕ್ಕಿ ನಾವೇನು ಬೆಳಿತೇವೆ ಆ ಬೆಳೆಗಳ ಬಗ್ಗೆ, ಯಾಕೆಂದ್ರೆ 1984-1985 ಒಂದು ದೊಡ್ಡ ಬರ ಬಂದು ಎಲ್ಲ ತೋಟಗಳು ಒಣಗಿದ, ಅವಾಗಿಂದ ಶುರುವಾದಂತಹ ಸಂಶೋಧನೆ ಇವತ್ತಿನ ಸುದಾ ನಡೀತಾ ಇದೆ. ಅದರಲ್ಲಿ ಕೆಲವು ಬರ ನಿರೋಧಕ ತಳಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಬರದ ಪರಿಸ್ಥಿತಿಯನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅಂತ ಸುಮಾರು ತಂತ್ರಜ್ಞಾನಗಳನ್ನು ಬಿಡುಗಡೆ ಮಾಡಿದ್ದಾರೆ. ಇದು ಕಂಟಿನ್ಯೂಸ್ ಆಗಿ ನಡೀತಾ ಇದೆ. ಅದ್ರ ಬಗ್ಗೆ ನಾನು ಈ ಸಂಸ್ಥೆಗೆ ಸೇರಿದಾಗ ನನಗೆ ಕೊಟ್ಟಂತಹ ಸಂಶೋಧನಾ ಬರ ನಿರ್ವಹಣೆಯಲ್ಲಿ ಹೇಗೆ ಮಾಡಬೇಕು, ಮತ್ತೆ ಅದ್ರ ಬಗ್ಗೆ ತಳಿ, ಏಲಕ್ಕಿ ಮತ್ತು ಕರಿಮೆಣಸಿನಲ್ಲಿ ತಳಿಗಳನ್ನು ಕಂಡುಹಿಡಿದು ರೈತರಿಗೆ ತಲುಪಿಸಬೇಕು ಅನ್ನೋದು ಒಂದು ಮುಖ್ಯ ಉದ್ದೇಶ. ನಾನು ಬೆಳೆ ಶರೀರ ಕ್ರಿಯಾಶಾಸ್ತ್ರದ ವಿಜ್ಞಾನಿ, ನನಗೆ ಆ ರೀತಿ ಪ್ರಾಜೆಕ್ಟ್ಗಳನ್ನು ಕೊಟ್ಟಿದ್ದಾರೆ. ನಾವು ಅದನ್ನು ಮಾಡ್ತಾ ಮಾಡ್ತಾ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈ ಬೆಳೆಗಳ ನಿರ್ವಹಣೆ ಬಹಳ ಮುಖ್ಯ ಆಗುತ್ತೆ. ಅದರಿಂದ ಕಾಫಿ ತೋಟ, ಜಾಸ್ತಿ ಇರುತ್ತೆ, ಏಲಕ್ಕಿ ತೋಟ ಇರುತ್ತೆ ಅಥವಾ ಕರಿಮೆಣಸು ತೋಟಗಳಲ್ಲಿ. ಎಲ್ಲರ ತೋಟಗಳನ್ನು ಒಂದು ಕೆರೆ ಅಥವಾ ಫಾರ್ಮ್ ಪಾಂಡ್ ಅಂತ ಮಾಡ್ಕೊಂಡಿದ್ದಾರೆ. ಅದನ್ನು ನೀರನ್ನು ಆಯಿಸ್ಲಿಕ್ಕೆ ನೀರಿನ ವ್ಯವಸ್ಥೆಯನ್ನು ಸುದಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಈಗೇನು ಕಾಫಿ ತೋಟಕ್ಕೆ ಬೇಕೇ ಬೇಕಾಗಿತ್ತು, ಅದರಿಂದ ಅವರು ನೀರಿನ ಶೇಖರಣೆ ಬಗ್ಗೆ ತುಂಬ ಮುತುವರ್ಜಿ ವಹಿಸಿ ಇದ್ರ ಬಗ್ಗೆ ಕಾಳಜಿ ವಹಿಸಿ ಸಾಂಬಾರ್ ಮಂಡಳಿ ಇರ್ಬೋದು, ಕಾಫಿ ಮಂಡಳಿ ಇರ್ಬೋದು, ಈ ಎಲ್ಲ ಸಂಸ್ಥೆಗಳಿಂದನೂ ಸುತ ಅವರು ಸಬ್ಸಿಡಿ ರೂಪದಲ್ಲಿ ಕೆರೆಗಳನ್ನು ಮಾಡಿಸ್ಕೊಂಡಿದ್ದಾರೆ, ಇರಿಗೇಷನ್ ಪಂಪ್ ಸೆಟ್ಸ್ಗಳನ್ನು ಮಾಡ್ಕೊಂಡಿದ್ದಾರೆ, ಇರಿಗೇಷನ್ ಸಿಸ್ಟಮ್ಗಳನ್ನು ಡೆವಲಪ್ ಮಾಡ್ಕೊಂಡಿದ್ದಾರೆ. ಇದೊಂದು ಬಹಳ ಒಳ್ಳೆಯ ಕೆಲಸ. ಅದರಿಂದನೇ ನಾವು ಈ ಬೆಳೆಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯತೆ ಆಗ್ತಾ ಇದೆ. ಏಲಕ್ಕಿಯನ್ನು ತಗೊಂಡ್ರೆ, ಏಲಕ್ಕಿ ಮಳೆ ಆಧಾರಿತ ಬೆಳಿಬೇಕು ಅಂತ ಹೇಳಿದರೆ ಕಷ್ಟದ ಕೆಲಸ. ಸ್ವಲ್ಪ ಮಟ್ಟಿಗಾದರೂ ನೀರಾವರಿ ಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಮಳೆ ಸೆಪ್ಟೆಂಬರ್ ನಂತರ ಬೀಳೋದು ಬಹಳ ಕಡಿಮೆ, 10% ಬೀಳುತ್ತೆ. ಆ ಮಳೆ ಏನಾಗುತ್ತೆ ಅಂದರೆ ನವಂಬರ್ ಡಿಸೆಂಬರಿಂದಲೇ ನಿಂತೋಗ್ಬಿಡುತ್ತೆ. ಮಳೆ ನಿಂತ 20 ದಿನಕ್ಕೆ ಅದು ತಿರ್ಗಾ ನೀರಿನ ವ್ಯವಸ್ಥೆಯನ್ನು ಕೇಳುತ್ತೆ. ಏಲಕ್ಕಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಮಲೆನಾಡು ಮಲಬಾರ್ ತಳಿಗಳಲ್ಲಿ ಅಪಂಗಲ 1, ಅಪಂಗಲ 2, ಮತ್ತು ಇತ್ತೀಚೆಗೆ ASR ಮನುಶ್ರೀ ಅಂತ ಬಿಡುಗಡೆ ಮಾಡಿದ್ದಾವೆ, ಮತ್ತು ASR ವಿಜೇತ, ASR ಅವಿನಾಶ್ ತಳಿಗಳನ್ನು ಬಿಡುಗಡೆ ಮಾಡಿ. ಈ ಎಲ್ಲ ತಳಿಗಳಿಗೂ ಫೆಬ್ರವರಿ 2ನೇ ವಾರದಿಂದ ನೀರಾವರಿಯನ್ನು ಕೊಡಬೇಕಾಗುತ್ತೆ. ಅಂದರೆ ಪ್ರತಿ 10ರಿಂದ 12 ದಿನಕ್ಕೆ ಒಂದು ಸಾರಿ ತುಂತುರು ನೀರಾವರಿಯನ್ನು ಕೊಟ್ಟರೆ ಕಾಯಿಗಳು ಚೆನ್ನಾಗಿ ಕಟ್ತವೆ, ಕೊತ್ತುಗಳು ಮುಂದೆ ಬರ್ತವೆ. ಅದಕ್ಕಿಂತ ಒಂದು ಸ್ವಲ್ಪ ಬೇಗನೆ ಕೊಟ್ಟರೆ ಬೇಗ ಕೊತ್ತು ಬಂದ್ಬಿಡುತ್ತೆ, ಕಾಯಿ ಕಟ್ಟೋದು ಕಡಿಮೆ. ಇತ್ತೀಚೆಗೆ ನೆಲಯಾನಿ ತಳಿಯನ್ನು ಬೆಳೀಲಿಕ್ಕೆ ಶುರು ಮಾಡಿದರು, ಅದು ಯಾವಾಗಲೂ ಹೂವು ಬಿಡ್ತಾ ಇರುತ್ತೆ. ಆದ್ದರಿಂದ ಅಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದರೆ ಮೈಕ್ರೋ ಸ್ಪ್ರಿಂಕ್ಲರನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ, ಮತ್ತು ತುಂತುರು ನೀರಾವರಿಯನ್ನು ಎರಡನ್ನೂ ಮಾಡಬೇಕಾಗುತ್ತೆ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ, ಆವಾಗ ಮಾತ್ರ ಅದು ಕಾಯಿ ಕಟ್ಟುತ್ತೆ. ಸೊ ನೀರಿನ ಪ್ರಾಮುಖ್ಯತೆ ಏನಂದ್ರೆ, ಒಂದು ಹೂವು ಅರಳಬೇಕು ಅಂದ್ರೂ ನೀರು ಬೇಕು ಗಿಡಕ್ಕೆ, ಮತ್ತೆ ನಮ್ಮ ಅಟ್ಮಾಸ್ಫಿಯರ್ ಹ್ಯುಮಿಡಿಟಿ ಬಂದು 70-80% ಇರಬೇಕು. ಮಾರ್ಚ್ ತಿಂಗಳಲ್ಲಿ ಇದ್ದೀವಿ, ಇವತ್ತಿನ ಹ್ಯುಮಿಡಿಟಿ ಬಂದು 30-40% ಇರುತ್ತೆ. ಈಗ ಬಂದಂತ ಹೂವುಗಳು ಕಾಯಿ ಕಟ್ಟೋದಿಲ್ಲ, ಯಾಕೆಂದ್ರೆ ಅದು ಸರಿ ಅರಳೋದು ಇಲ್ಲ, ಪಾಲಿನೇಷನ್ ಆಗೋದಿಲ್ಲ, ಅದು ಬಿದ್ದೋಗ್ಬಿಡ್ತವೆ. ಸೊ ಅದೇ ನೀವು ಉತ್ತಮವಾಗಿ ಹ್ಯುಮಿಡಿಟಿಯನ್ನು ಆ ಗಿಡದ ಸುತ್ತಮುತ್ತ ಹ್ಯುಮಿಡಿಟಿ ಅಂದರೆ 70-80% ಮಾಡಿದರೆ ಆ ಹೂಗಳು ಹರಡಿ ಅನಿಬಿಗಳು ಬಂದು ಪಾಲಿನೇಷನ್ ಮಾಡಿ ಕಾಯಿ ಕಟ್ಟಲಿಕ್ಕೆ ಹೆಲ್ಪ್ ಮಾಡ್ತವೆ. ಇದು ಎಷ್ಟು ದಿನಕ್ಕೆ ಒಂದ್ಸರಿ ಮಾಡಬೇಕಪ್ಪ? ಒಂದು ಮಿನಿ ಸ್ಪ್ರಿಂಕ್ಲರ್ ಇಟ್ಕೊಂಡಿರೋವಂಥವರು ಡೈಲಿ ಮಾಡಬೇಕು, ಡೈಲಿ 1 ಅವರ್ ಕೊಟ್ಟರೆ ತೋಟಗಳಲ್ಲಿ ಕಾಯಿ ಕಟ್ಟೋದು ಚೆನ್ನಾಗುತ್ತೆ. ಸ್ಪ್ರಿಂಕ್ಲರ್ ಸಿಸ್ಟಮನ್ನು ಅಳವಳಿಕೆ ಮಾಡ್ಕೊಂಡಿರೋರು 10ರಿಂದ 12 ದಿನಕ್ಕೆ ಒಂದು ಸಾರಿ ನೀರಾವರಿಯನ್ನು ಕೊಡಬೇಕು ಏಲಕ್ಕಿಯಲ್ಲಿ, ಹಾಗಿದ್ರೆ ಮಾತ್ರ ಕಾಯಿ ಕಟ್ಟೋದು. ನೀರಾವರಿಯನ್ನು ಕೊಟ್ಟಷ್ಟು ಇನ್ನೂ ಒಂದು ಉತ್ತಮ ಪ್ರಯೋಜನ, ಬೋರರ್ ಕಡಿಮೆ ಆಗುತ್ತೆ, ಮತ್ತೆ ಥ್ರಿಪ್ಸ್ ಅವಳಿ ಕಡಿಮೆ ಆಗುತ್ತೆ ಅದಕ್ಕೆ ಮೇಲೆ. ಈ ಕೀಟಗಳ ಅವಳಿನೂ ತಂಪಾನ ವಾತಾವರಣದಲ್ಲಿ ಅವು ಜಾಸ್ತಿ ಉತ್ಪತ್ತಿ ಆಗಲ್ಲ, ಅದರಿಂದ ಅದು ಡ್ಯಾಮೇಜ್ ಮಾಡೋದು ಕಡಿಮೆ ಆಗುತ್ತೆ. ಅದರಿಂದ ಏನ್ ಮಾಡ್ಬೇಕು ಅಂದ್ರೆ ನೀರಾವರಿ ವ್ಯವಸ್ಥೆಯನ್ನ ಚೆನ್ನಾಗಿ ಮಾಡಬೇಕು. ಒಳ್ಳೆ ಏಲಕ್ಕಿ ಕಾಯಿ ಕಟ್ಟಬೇಕು ಅಂತ ಹೇಳಿದ್ರೆ ಚೆನ್ನಾಗಿ ನೀರಾವರಿ ವ್ಯವಸ್ಥೆಯನ್ನ 10ರಿಂದ 12 ದಿನಕ್ಕೆ ಒಂದು ಸಾರಿ ಸ್ಪ್ರಿಂಕ್ಲರ್ ಅಂದ್ರೆ 1 ಇಂಚ್ ಮಳೆ ಅಂತಾರೆ, 25 mm ಮಳೆ ಬೀಳುತ್ತೆ, ಅದು 1 ಲಕ್ಷ ಲೀಟರ್ ಅಷ್ಟು 1 ಎಕರೆಗೆ ಕೊಡಬೇಕಾಗುತ್ತೆ. ಅದನ್ನ 12 ದಿನಕ್ಕೆ ಒಂದು ಸಾರಿ ಕೊಟ್ರೆ ಆ ತೋಟಗಳು ಚೆನ್ನಾಗಿರುತ್ತೆ. ಇಲ್ಲ ಕೊಡಕ್ ಆಗಲ್ಲ ಅಂದ್ರೆ ಆ ತೋಟಗಳನ್ನ ಉಳಿಸ್ಕೊಳಕ್ಕೋಸ್ಕರ ಕೊಡ್ತವೆ. ನೀರೇ ಕೊಡಲಿ ಅಂದ್ರೆ ಏಲಕ್ಕಿ ಒಣಗೋಗ್ಬಿಡುತ್ತೆ, ಈ ರೀತಿ ಬಿಸಿಲು ಮತ್ತೆ ಈ ರೀತಿ ಸೆಕೆ ಆಗ್ತಾ ಇದ್ರೆ ಏಲಕ್ಕಿನೂ ಸುಟ್ಟೆ ಹೋಗ್ಬಿಡುತ್ತೆ. ಅದರಿಂದ ಒಂದು 15 ದಿನಕ್ಕೆ ಆದ್ರೂ ಒಂದು ಸಾರಿ ನೀರನ್ನ ಕೊಡಬೇಕಾಗುತ್ತೆ, ಅವಾಗ ಕಾಯಿಗಳು ಕಡಿಮೆ ಕಟ್ಟಿದ್ರು ಉಳಿಯುತ್ತೆ. ಆನಂತರ ಅದು ಮಳೆ ಬಂದ್ಮೇಲೆ ಕಾಯಿ ಕಟ್ಟಲಿಕ್ಕೆ ಶುರು ಆಗುತ್ತೆ, ಅದು ಚೆನ್ನಾಗುತ್ತೆ. ಏಲಕ್ಕಿಯಲ್ಲಿ ನೀರಿನ ನಿರ್ವಹಣೆ ಬಹಳ ಮುಖ್ಯ ಆಗುತ್ತೆ. ಈಗ ಯಾರು ನೀರಿನ ನಿರ್ವಹಣೆ ಮಾಡೋದಿಲ್ಲ ಅಂತ ತೋಟಗಳಲ್ಲಿ ಏಲಕ್ಕಿ ಇಳುವರಿ ತುಂಬಾ ಕಡಿಮೆ ಅಲ್ವಾ? ಅಥವಾ ಮಳೆ ಬಂದ್ಮೇಲೆ ಇಳುವರಿ ಬರ್ಲಿಕ್ಕೆ ಶುರು ಆಗುತ್ತೆ, ಅಲ್ಲಿವರೆಗೆ ಒಂದು ಗಿಡ ಚೆನ್ನಾಗುತ್ತೆ, ಮತ್ತೆ ಕಾಯಿಗಳು ಕಟ್ಟಲಿಕ್ಕೆ ಶುರು ಆಗುತ್ತೆ, ಹೂವು ಚೆನ್ನಾಗಿ ಅರಳುತ್ತೆ, ಹನಿಬಿ ಆಕ್ಟಿವಿಟಿ ಇಂಪ್ರೂವ್ ಆಗುತ್ತೆ, ಟ್ರಿಪ್ಸ್ ಡ್ಯಾಮೇಜು ಸಹ ಕಡಿಮೆ ಆಗುತ್ತೆ, ಬೋರರ್ ಡ್ಯಾಮೇಜ್ ಕಡಿಮೆ ಆಗುತ್ತೆ. ಆದ್ರಿಂದ ನೀರಿನ ಮಹತ್ವ ಹೇಳ್ಕೊಂಡು ಹೋದ್ರೆ ಎಲ್ಲ ಕಾರಣಕ್ಕೂ ನೀರು ಇಂಪಾರ್ಟೆಂಟ್ ಆಗುತ್ತೆ. ಮೇಘಂಡ ಜೂನ್ ಅಲ್ಲಿ ನಮ್ಮಲ್ಲಿ ಮಳೆ ಬರುತ್ತೆ, ಆನಂತರ ಉಷ್ಣಾಂಶ ಕಡಿಮೆ ಆಗುತ್ತೆ, ತಂಪಿನ ವಾತಾವರಣ ಆಗುತ್ತೆ, ಕಾಯಿ ಕಟ್ಟಲಿಕ್ಕೆ ಚೆನ್ನಾಗುತ್ತೆ. ನೆಲ್ಲಾನಿ ಬೆಳೆಯೋರಿಗೆ ಏನಾಗುತ್ತೆ ಅಂದ್ರೆ ಜೂನ್ ಗಂಟೆ ಚೆನ್ನಾಗಿ ನೋಡ್ಕೊಬೇಕು, ಇಲ್ಲ ಅಂದ್ರೆ ಅಲ್ಲಿವರೆಗೆ ಬರೋ ಹೂಗಳು ಕಾಯಿ ಕಟ್ಟುವುದಿಲ್ಲ. ಮಲಬಾರ್ ತಳಿಗಳು ಏನಾಗುತ್ತೆ ಅಂದ್ರೆ ಫೆಬ್ರವರಿ ಮೇಲೆ ನೀರು ಕೊಡೋದ್ರಿಂದ ಮಾರ್ಚ್ ಏಪ್ರಿಲ್ ನಲ್ಲಿ ಕೊತ್ತುಗಳು ಬರ್ಲಿಕ್ಕೆ ಶುರು ಆಗುತ್ತೆ, ಮೇಗ ಅಷ್ಟೊತ್ತಿಗೆ ಮಳೆ ಬರುತ್ತೆ, ಅಲ್ಲಿಂದ ಕಾಯಿ ಕಟ್ಟಲಿಕ್ಕೆ ಶುರು ಆಗುತ್ತೆ. ಅದೊಂದು ಅಡಾಪ್ಟೇಷನ್, ಅದು ನಮ್ಮ ಮಲಬಾರ್ ತಳಿಗೆ ಗುಣ, ಅದೊಂದು ಗುಣ. ಅದನ್ನ ಅಡಾಪ್ಟ್ ಮಾಡ್ಕೊಂಡು ಅವು ಮೇನಿಂದ ಕಾಯಿ ಬರ್ಲಿಕ್ಕೆ ಶುರು ಆಗುತ್ತೆ. ನೀರೇ ಕೊಡ್ಲಿಕ್ಕಾಗಿಲ್ಲ ಅಂದ್ರೆ ಅವು ಕೊತ್ತುಗಳನ್ನ ಬಿಡುವುದಿಲ್ಲ. ಮೇ ಮಳೆ ಬಂದ ಮೇಲೆ ಎಲಾಂಗೇಷನ್ ಅಂತವೆ, ಕೊತ್ತು ಉದ್ದ ಆಗೋದು ಅಂತಾರೆ, ಗೆರೆ ಬಂತು ಅಂತಾರೆ. ಗೆರೆ ಬರೋದೇ ಮಳೆ ಬಂದ್ಮೇಲೆ, ಅಲ್ಲಿವರೆಗೆ ಗೆರೆ ಉದ್ದ ಆಗೋಲ್ಲ, ರೆಡಿ ಇರುತ್ತೆ, ಮಾಯಿಶ್ಚರ್ ಸಿಕ್ಕಿದ್ರೆ ಮಾತ್ರ ಉದ್ದ ಆಗುತ್ತೆ. ಬಟ್ ಏನಾಗುತ್ತೆ ಅಂದ್ರೆ ಜೂನ್ ಮೇಲೆ ಬಂದಂತಹ ಗೆರೆಗಳು ಉದ್ದ ಆಗೋದಿಲ್ಲ, ಹತ್ತು ಹದಿನೈದು ಇಪ್ಪತ್ತು ಸೆಂಟಿಮೀಟರ್ ಮೂವತ್ತು ಸೆಂಟಿಮೀಟರ್ ಅಷ್ಟೇ ಇರುತ್ತೆ. ಬೇಗ ಬಂದವು ಒಂದು ಮೀಟರ್ ಎಲ್ಲ ಆಗುತ್ತೆ, ಕಾಯಿಗಳ ನಂಬರ್ ಜಾಸ್ತಿ ಆಗುತ್ತೆ. ಆದರೆ ಮಳೆಗಾಲದಲ್ಲೇ ಬಂದಂಥ ಗೆರೆಗಳು ಉದ್ದ ಆಗೋದಿಲ್ಲ, ಕಾಯಿ ಚೆನ್ನಾಗಿ ಕಟ್ಟಿರ್ತವೆ, ಅಂದರೆ ಸೆಟ್ಟಿಂಗ್ ಚೆನ್ನಾಗಾಗುತ್ತೆ, ಇಲ್ಲ ಅಂತಿಲ್ಲ. ಆದರೆ ಇಳುವರಿ ಕಡಿಮೆ ಆಗುತ್ತೆ, ಬೇಗ ಬಂದಷ್ಟು ಅದು ಜಾಸ್ತಿ ಕಾಯಿಗಳನ್ನ ಕೊಡ್ಲಿಕ್ಕೆ ಚಾನ್ಸ್ ಇರುತ್ತೆ. ಬಟ್ ತುಂಬಾ ನಿರ್ವಹಣೆ ಮಾಡಿದ ತೋಟಗಳಲ್ಲಿ ಮಾತ್ರ ಏಲಕ್ಕಿಯ ಕಾಯಿಗಳನ್ನ ನೋಡ್ತೇವೆ. ಇದು ಫೆಬ್ರವರಿಯಿಂದ ಮಾಡಬೇಕಾದಂತಹ ಕೆಲಸ. ನೆಲ್ಲೆ ಹಣ್ಣಿಗೆ ನಾರ್ಮಲಿ ನವೆಂಬರ್ ಇಂದಾನೆ ಮಾಡ್ತಾರೆ, ಡಿಸೆಂಬರ್ ಇಂದಾನೆ ಮಾಡ್ತಾರೆ ನೆಲ್ಲೆ ಹಣ್ಣು ಬೆಳೆಯೋರು. ಈಗ ಮಲಬಾರ್ ತಳಿಗಳು ಬೆಳೆಯೋರು ಏನು ಮಂಜಳಬಾದ್ ಬೆಳೀತಾವೆ, ಪಂಗಲ ಒಂದು ಅಥವಾ ಪಂಗಲ ಎರಡು, ಅವಿನಾಶ್ ಬೆಳೆಯೋರು ಅಥವಾ ಎಸ್ ಕೆ ಪಿ ಫೋರ್ಟೀನ್, ಸಕಲೇಶ್ವರ ತಳಿ ಬೆಳೆಯೋರು, ಮೂಡಿಗೆರೆ ಒಂದು ಎರಡು ಬೆಳೆಯೋರು, ಇವರಿಗೆಲ್ಲ ಫೆಬ್ರವರಿ ಎರಡನೇ ವಾರದಿಂದ ಚೆನ್ನಾಗಿ ನೀರು ಕೊಟ್ಕೊಂಡು, ನೀರು ಕೊಡಬೇಕು ಅಂದರೆ ಅವರು ಒಂದು ಪಾಂಡ್ ಅನ್ನು ಮಾಡ್ಕೊಂಡಿರಬೇಕು ಅಥವಾ ಸ್ಟ್ರೀಮ್ಗಳಿದ್ರೆ ಸ್ಟ್ರೀಮ್ ಅನ್ನು ಯೂಸ್ ಮಾಡಬೇಕು, ಬೋರ್ವೆಲ್ಗಳಿದ್ರೆ ಬೋರ್ವೆಲ್ನ ನೀರನ್ನು ಆದಷ್ಟು ಬೋರ್ವೆಲ್ಲು ಮತ್ತೆ ಸ್ಟ್ರೀಮು ಅಥವಾ ಪಾಂಡ್ ಇರಬೇಕು. ಬೋರ್ವೆಲ್ಗಳು ಏನಾಗುತ್ತೆ ಅಂದರೆ ಒಂದೊಂದ್ಸರಿ ಕೆಟ್ಟೋಗ್ಬಿಟ್ರೆ ಮತ್ತೆ ಆ ಬೆಳೆದಂಥ ಬೆಳೆಯನ್ನೇ ಹೋಗ್ಬಿಡುತ್ತೆ. ಆದ್ರಿಂದ ಈ ಸ್ಟ್ರೀಮ್ಗಳು ಪಾಂಡ್ಗಳು ಇರುವಂತಹ ಪ್ರದೇಶದಲ್ಲಿ ಚೆನ್ನಾಗಿ ಬರುತ್ತೆ. ಇದು ಏಲಕ್ಕಿ ಬಗ್ಗೆ. ನೀರು ಕೊಟ್ಟಷ್ಟು ಕಂದುಗಳು ಜಾಸ್ತಿ ಬರ್ತವೆ, ಕಾಯಿಗಳು ಜಾಸ್ತಿ ಬರ್ತವೆ, ಉದ್ದ ಆಗುತ್ತೆ ಗೆರೆ, ಇಳುವರಿ ಜಾಸ್ತಿ ಆಗುತ್ತೆ ಏಲಕ್ಕಿಯಲ್ಲಿ. ಮತ್ತೆ ಕೂಲ್ ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಅಂದ್ರೆ ನೀರಾವರಿ ಬೇಕು. ಯಾವ ಲೆವೆಲ್ಗೆ ಅಂತ ಹೇಳಿದ್ರೆ, ನಾನು ಹಿಂದೆ ಈ ಸಂಸ್ಥೆಗೆ ಸೇರ್ಕೊಂಡಾಗ ಕೆಲವು ತೋಟಗಳಲ್ಲಿ ಕಾಯೇ ಬರ್ತಾ ಇರಲಿಲ್ಲ. ರೈತರು ಕರೆದಾಗ ನಾವು ಅವ್ರ ತೋಟಕ್ಕೆಲ್ಲ ಹೋದಾಗ ಸ್ಪ್ರಿಂಕ್ಲರ್ ಮಾಡ್ತಾ ಇದ್ರು, ಆದ್ರೂ ಕಾಯಿ ಕಟ್ತಾ ಇರಲಿಲ್ಲ. ಗಿಡ ಮಾತ್ರ ತುಂಬಾ ಚೆನ್ನಾಗಿತ್ತು, ಎತ್ತರವಾಗಿತ್ತು, ತುಂಬಾ ಚೆನ್ನಾಗಿ ಬೆಳೆದಿತ್ತು, ಸುಬ್ಬಣ್ಣ ಅಂತ ಹೇಳಿ ಎಳ್ನೀರ್ ಗುಂಡಿಯಲ್ಲಿ. ಕೊನೆಗೆ ಅವ್ರು ಕರೆದಾಗ ಅಲ್ಲಿ ಹೋಗಿ ಲಾಸ್ಟ್ಗೆ ನಾನು ಹೇಳಿದೆ ಸ್ಪ್ರಿಂಕ್ಲರ್ ಅನ್ನ ಆನ್ ಮಾಡಿ ಸರ್ ನೋಡುವ ಅಂತ ಮಾಡಿದ್ರು. ಮಾಡಿ ಆದ್ಮೇಲೆ ಏನಾಯ್ತು ಅಂದ್ರೆ ಅಲ್ಲಿ ಎಲೆ ಮೇಲೆ ಬಿದ್ದಿದ್ದ ನೀರು ಗಿಡದ ಬುಡಕ್ ಬೀಳ್ತಾ ಇತ್ತು, ಭೂಮಿ ಮೇಲೆ ಬೀಳ್ತಾನೇ ಇರಲಿಲ್ಲ. ಅಂದ್ರೆ ಗಿಡದ ಜಾಗ ಬಿಟ್ಟು ಬೇರೆ ಕಡೆ ಬೀಳ್ತಾ ಇರಲಿಲ್ಲ. ಬೇರೆ ಕಡೆ ಬೀಳದೇ ಇದ್ದಾಗ ಏನಾಗುತ್ತೆ ಅಂದ್ರೆ ಟೆಂಪರೇಚರ್ ಜಾಸ್ತಿ ಇರುತ್ತೆ, ಹೂವು ಬರ್ತಾ ಇತ್ತು ಕಟ್ತಿರ್ಲಿಲ್ಲ. ಮನೆಗೆ ಅವ್ರಿಗೆ ನಾನು ಹೇಳಿದೆ ಸರ್ ಇದು ನೋಡಿ ನಾವು ಒಳಗೆ ನಿಂತಿದ್ದೇವೆ, ನಮ್ಮ ಈ ಭೂಮಿಗೆ ಏನು ನೀರೇ ಬೀಳ್ತಿಲ್ಲ, ಗಿಡಕ್ಕೆ ಬಂದಿದ್ದ ನೀರೆಲ್ಲ ಗಿಡದ ಎಲೆ ಮುಖಾಂತರ ಕೆಳಗೆ ಹೋಗ್ತಾ ಇದೆ, ಗಿಡ ಚೆನ್ನಾಗಿದೆ ಬಟ್ ಕಾಯಿ ಕಟ್ತಾ ಇಲ್ಲ, ಹ್ಯುಮಿಡಿಟಿ ಪ್ರಾಬ್ಲಮ್ ಇದೆ, ನೀವು ಈ ಭೂಮಿಗೆಲ್ಲ ಹೋಸಲ್ಲಿ ನೀರು ಕೊಡಿ ಒಂದು ವಾರ ನೋಡುವ ಕಾಯಿ ಕಟ್ಟುತ್ತೋ ಇಲ್ವಾ ಅಂತ. ಯಾವಾಗ ಅವರು ನೀರು ಕೊಟ್ಟರು ಭೂಮಿಗೆಲ್ಲ ಹೋಸಲ್ಲಿ ಹಿಡ್ಕೊಂಡು ಬಿಟ್ಟರು, ಯಾವಾಗ ತಣ್ಣಗೆ ಮಾಡಿದ್ರು ಅಲ್ಲಿಂದ ಕಾಯಿ ಕಟ್ಟಲಿಕ್ಕೆ ಶುರುವಾಯಿತು. ಅಂದರೆ ವಾತಾವರಣ ಕೂಲ್ ಆಗಿರಬೇಕು, ಸೊ ಈವನ್ ಕಳೆಗಳು ಇಟ್ಕೊಂಡಿದ್ರು ಒಳ್ಳೇದು ಅನ್ಸ್ಬಿಡುತ್ತೆ. ಹಾ, ಯಾಕೆಂದ್ರೆ ಕೂಲ್ನೆಸ್ ಇರುತ್ತೆ, ಅದನ್ನು ಕೆರೆದು ಬಿಟ್ಟು ಅದನ್ನು ಡ್ರೈ ಮಾಡಿಬಿಟ್ರೆ ಅದು ತುಂಬ ಡ್ರೈ ಆಗಿ ಕಾಯಿಗಳು ಕಟ್ಟುವುದೇ ಇಲ್ಲ. ಇಡೀ ಜಮೀನು ಅಥವಾ ಇಡೀ ತೋಟ ನೆಂದ್ರೆ ಒಳ್ಳೇದೇ, ಒಳ್ಳೇದು, ಕಾಯಿಗಳು ಚೆನ್ನಾಗಿ ಕಟ್ಟುತ್ತೆ ಏಲಕ್ಕಿಯಲ್ಲಿ. ಈ ಕರಿಮೆಣಸನ್ನ ತಕೊಂಡಾಗ ಒಂದು ಕರಿಮೆಣಸಿಗೆ ಹಿಂದೆ ಎಲ್ಲ ಏನಾಗ್ತಾ ಇದು ಮಳೆ ಆಧಾರಿತ ಬೆಳೆ, ಅದಕ್ಕೆ ನೀರು ಕೊಡೋದೇನು ಬೇಡ, ಇದೆಲ್ಲ ಇತ್ತು. ಇಲ್ಲಿ ನಾವು ಕಾಫಿ ತೋಟಗಳಲ್ಲಿ ಕರಿಮೆಣಸನ್ನು ಬೆಳೀತಾ ಇರೋದು, ಏಲಕ್ಕಿ ನಾವು ರೋಬಸ್ಟ ತೋಟಗಳಲ್ಲಿ ಬೆಳಿತೀವಿ, ಮತ್ತೆ ಅರಬಿಕಾ ತೋಟಗಳಲ್ಲಿ ಜಾಸ್ತಿ ಬೆಳಿತೀವಿ, ಅಡಿಕೆ ತೋಟಗಳಲ್ಲಿ ಕರಿಮೆಣಸನ್ನು ಬೆಳೀತಾವೆ. ನಾರ್ಮಲಿ ಅಡಿಕೆಗೆ ಜನವರಿ ಫೆಬ್ರವರಿಯಿಂದಲೇ ನೀರನ್ನು ಕೊಡೋದ್ರಿಂದ ಅಂತ ದೊಡ್ಡ ಸಮಸ್ಯೆ ಆಗಲ್ಲ, ಅದೇ ನೀರಿನಲ್ಲಿ ಇದಕ್ಕೂ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಮೇ ಜೂನ್ ಗಂಟ ಪ್ರತಿ ಹತ್ತು ದಿನಕ್ಕೆ ಒಂದ್ಸಾರಿ ಅವರು ಮಿನಿ ಸ್ಪ್ರಿಂಕ್ಲರ್ ಇಟ್ಕೊಂಡಿರ್ತಾರೆ ಕಪ್ಲಿಂಗ್ ಸಿಸ್ಟಮ್ ಅಲ್ಲಿ, ನೀರಾವರಿ ಕೊಡ್ತಾನೆ ಇರ್ತಾರೆ, ಅದರಿಂದ ಅಡಿಕೆನೂ ಬೇಗ ಹೂವು ಬಂದಿರುತ್ತೆ. ಅದೇ ಟೈಮಲ್ಲಿ ಏಲಕ್ಕಿನೂ ಹೂವು ಬಂದಿದ್ದರಿಂದ ಅದೇನು ಸಮಸ್ಯೆ ಆಗಲ್ಲ, ಸೊ ಏಲಕ್ಕಿಗೂ ಸರಿ ಆಗುತ್ತೆ. ಬಾಳೆಮೆಣಸಿಗೆ ಏನಾಗುತ್ತೆ ಅಂದ್ರೆ ಅದು ಬೇಗ ಆಗ್ಬಿಡುತ್ತೆ, ಸೊ ಇಳುವರಿನೂ ಅಷ್ಟಕ್ಕಷ್ಟೇ ಇರುತ್ತೆ. ಯಾಕೆಂದ್ರೆ ಮೆಣಸಿನಲ್ಲಿ ಒಂದ್ ಸ್ವಲ್ಪ ಸ್ಟ್ರೆಸ್ ಬೇಕಾಗುತ್ತೆ, ಬತ್ತಿಸ್ಬೇಕು, ಬತ್ತಿಸ್ಬೇಕಾಗುತ್ತೆ, ಕೊಯ್ದು ನಾನು ಬತ್ತಬೇಕು. ಆದ್ರೆ ಅಡಿಕೆ ಆಗ್ಲೇ ಅವ್ರಿಗೆ ಹೂವ ಬಂದಿರೋದ್ರಿಂದ ಅವರು ನಿಲ್ಸ್ಲಿಕ್ಕೆ ಆಗೋದಿಲ್ಲ, ಅದು ಕೊಡ್ತಿದ್ದಾರೆ, ಮೀಡಿಯಂ ಕ್ರಾಪ್ ಬರುತ್ತೆ. ರೋಬಸ್ಟಾ ಕಾಫಿ ಮತ್ತು ಅರಬಿಕಾ ತೋಟಗಳನ್ನ ತಕೊಂಡ್ರೆ ಉತ್ತಮ ಮೆಣಸು ಬರ್ತಾ ಇರೋದು ಅರಬಿಕಾ ತೋಟದಲ್ಲಿ. ಅರಬಿಕಾ ತೋಟದಲ್ಲಿ ನಾವು ಈ ನೀರಾವರಿಯನ್ನ ಮಾಡೋದಿಲ್ಲ, ಸೊ ಅದರಿಂದ ಏನಾಗುತ್ತೆ ಮೆಣಸಿಗೆ ನೀರಾವರಿ ಇರುವುದಿಲ್ಲ. ಆವಾಗ ನಾವು ನೋಡಿದಾಗ ಇಳುವರಿ ತುಂಬಾ ಕಡಿಮೆ ಆಗ್ತಾ ಇತ್ತು, ಮತ್ತೆ ಹೂವನ್ನು ಸುದ ಜುಲೈ ಆಗಸ್ಟ್ ಅಲ್ಲಿ ಬಂದು ಬಿದ್ದೋಗುತ್ತೆ, ಎಲೆ ಚುಕ್ಕಿ ರೋಗ ಬರುತ್ತೆ, ಮತ್ತೆ ಕೆಲವು ಪಾಲಿನೇಷನ್ ಆಗುವುದಿಲ್ಲ ಅಂದ್ರೆ ಕಾಯ ಕಟ್ಟುವುದಿಲ್ಲ ಅಂತ ಕೊತ್ತುಗಳೆಲ್ಲ ಬಿದ್ದೋಗ್ಬಿಡುತ್ತೆ. ಅದನ್ನ ನಾವೆಲ್ಲ ಒಂದು 10-15 ವರ್ಷ ಸ್ಟಡಿ ಮಾಡಿದಾಗ ನಮಗ್ ಗೊತ್ತಾಗಿದ್ದು ಮೆಣಸಿಗೆ ಏಪ್ರಿಲ್ ಮೇ ನಲ್ಲಿ ನೀರನ್ನ ಕೊಡಬೇಕಾಗತ್ತೆ, ಅದ್ರ ಜೊತೆಗೆ ಏಪ್ರಿಲ್ ಮೇ ನಲ್ಲಿ ಬೆಳಕನ್ನ ಕೊಡಬೇಕಾಗುತ್ತೆ. ಇವೆರಡನ್ನ 15 ವರ್ಷಗಳ ಸಂಶೋಧನೆಯಲ್ಲಿ ನಮಗೆ ಕೊಟ್ಟಂತ ಒಂದು ಉತ್ತಮ ಫಲಿತಾಂಶ ಅಂತ ಹೇಳ್ಬೋದು. ಇದು ಎಲ್ಲಾ ತೋಟಗಳಲ್ಲೂ ನಾವು ಮಾಡಿ ತೋರಿಸಿದ್ದೇವೆ, ಅದು ರೈತರಿಗೆ ತುಂಬಾ ಉಪಯೋಗ ಆಗಿದೆ. ಅದರಿಂದ ತುಂಬಾ ರೈತರು ಏನು ಕೆಜಿ ಕುಯ್ಯೋರು ಕ್ವಿಂಟಲ್ ಗಟ್ಟಲೆ ಕುಯ್ತಾರೆ, ಕ್ವಿಂಟಲ್ ಕುಯ್ಯೋರು ಟನ್ ಗಟ್ಟಲೆ ಕುಯ್ತಾರೆ. ಸೊ ಆ ರೀತಿ ಇಳುವರಿಯನ್ನು ಸುದ ತುಂಬಾ 2-3 ಪಟ್ಟು 4 ಪಟ್ಟು ಇಳುವರಿ ಜಾಸ್ತಿ ಆಗಿದೆ ನೀರಾವರಿ ಮಾಡೋದ್ರಿಂದ. ಸೊ ಯಾವಾಗ ನೀರು ಕೊಡಬೇಕು ಅಂದ್ರೆ, ಈಗ ರೋಬಸ್ಟಾ ತೋಟದಲ್ಲಿ ಫೆಬ್ರವರಿ ಮಾರ್ಚ್ ಅಲ್ಲೇ ಒಂದು ಬ್ಲಾಸಮ್ ಇರಿಗೇಷನ್ ನ ಕೊಡ್ತೇವೆ, ಪೋಸ್ಟ್ ಬ್ಲಾಸಮ್ ಅನ್ನು ಕೊಡ್ತೇವೆ, ಅದು ಮಾರ್ಚ್ ಅಲ್ಲಿ ಇರುತ್ತೆ. ಸೊ ಆನಂತರ ಅಲ್ಲಿ ಆಗ್ಲೇ ನೆರಳು ಕಡಿಮೆ ಇರುತ್ತೆ, ಸೊ ಅಲ್ಲಿ ಏನ್ ಮಾಡ್ಬೇಕು ಅಂತ ಓಸ್ ಅಲ್ಲಿ ಎರಡನೇ ಬ್ಲಾಸಮ್ ಇರಿಗೇಷನ್ ಆಗಿ 15-20 ದಿನ ಅಷ್ಟೊತ್ತಿಗೆ ಮೆಣಸು ಕುಯ್ದಿರ್ತಾರೆ. ಓಸ್ ಅಲ್ಲಿ ಆ ಗಿಡಗಳಿಗೆ ನೀರನ್ನ ಕೊಟ್ರೆ ರೋಬಸ್ಟಾದಲ್ಲಿ ಗಿಡ ಚೆನ್ನಾಗಿ ಇಳುವರಿಯನ್ನ ಕೊಡ್ತಾರೆ. ಇಲ್ಲ ಅಂದ್ರೆ ಏಪ್ರಿಲ್ ಮೇ ನಲ್ಲಿ ಮಳೆನೂ ಬರುತ್ತೆ ಸ್ವಲ್ಪ ರೋಬಸ್ಟ್ ಏರಿಯಾಗಳಲ್ಲಿ, ನಮ್ಮ ವಿರಾಜಪೇಟೆ ಕಡಂಗ ಇಲ್ಲೆಲ್ಲ 8 inch ಮಳೆ ಏಪ್ರಿಲ್ ಮೇ ನಲ್ಲೇ ಬರುತ್ತೆ. ಅದ್ರ ಜೊತೆಗೆ ಅವರು ಒಂದು 2 inch ಇರಿಗೇಷನ್ ಕೊಟ್ಟಿರ್ತಾರೆ, ಇನ್ನೊಂದು 2 or 3 inch ನಾವು ಓಸಲ್ಲಿ ಕೊಟ್ಟರೆ ಉತ್ತಮವಾದ ಇಳುವರಿಯನ್ನು ತೆಗಿಬೋದು. ಅದು ಬರ್ತಾ ಇದೆ. ನೆಕ್ಸ್ಟ್ ಅರಬಿಕಾ ಮತ್ತು ಕರಿಮೆಣಸು ಅಂದಾಗ, ಅರಬಿಕಾ ತೋಟದಲ್ಲಿ ನಾವು ನೀರಾವರಿಯನ್ನು ಕೊಡೋದಿಲ್ಲ, ಶೇಡನ್ನು ಜಾಸ್ತಿ ಮೇಂಟೈನ್ ಮಾಡ್ತೀವಿ ಅರಬಿಕಾಗೆ ಬೋರರ್ ಬರುತ್ತೆ ಅಂತ ಹೇಳಿ. ಆದರೆ ತುಂಬ ನೆರಳಾದರೆ ಕರಿಮೆಣಸು ಬರುವುದಿಲ್ಲ. ನೆರಳು ಆಶ್ರಿತ ಬೆಳೆ ಆದರೂ ಏಪ್ರಿಲ್ ಮೇ ನಲ್ಲಿ ಬಿಸಿಲು ಬೇಕಾದ್ರೆ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಅಕ್ಟೋಬರಿಂದನೇ ಗಿಡ ಒಣಗಲಿಕ್ಕೆ ಶುರುವಾಗುತ್ತೆ. ಉತ್ತಮವಾದ ಇಳುವರಿ ಬಂದುಬಿಟ್ರೆ ಆ ಗಿಡಕ್ಕೆ ನಾವು ಅಕ್ಟೋಬರ್ ನವೆಂಬರಲ್ಲೂ ನೀರನ್ನು ಕೊಡಬೇಕು. ಇಲ್ಲ ಅಂದ್ರೆ ಕಾಯಿಗಳು ಏನಾಗ್ಬಿಡುತ್ತೆ, ಬೆಳ್ಳಾದಂಗೆ ಆಗ್ಬಿಡುತ್ತೆ, ತೂಕ ಬರುವುದಿಲ್ಲ, ಫಿಲ್ ಆಗುವುದಿಲ್ಲ, ಸರಿಗೆ ಹೋಗೇ ಬಿಡ್ಬೋದು, ಹೋಗೇ ಬಿಡ್ಬೋದು. ಅದರಿಂದ ನಾವೇ ಅಕ್ಟೋಬರ್ ನವೆಂಬರ್ ಅಲ್ಲಿ ಒಂದು 20 ದಿನಕ್ಕೆ ಒಂದು ಸಾರಿ ಪ್ರತಿ ಗಿಡಕ್ಕೆ ಒಂದು 50-60 liters ಅಷ್ಟು ನೀರನ್ನ ಕೊಟ್ರೆ ಮೆಣಸಿನ ತೂಕ ಚೆನ್ನಾಗುತ್ತೆ, ಗಿಡವನ್ನು ಚೆನ್ನಾಗುತ್ತೆ, ಮತ್ತೆ ಬೇಗ ಬಲ್ತ್ಕೊಳ್ಳುತ್ತೆ, ಲೀಟರ್ ವೆಯ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಎಲ್ಲಿ ಉತ್ತಮವಾಗಿ ಒಂದ್ ಸ್ವಲ್ಪ ಬಿಸಿಲು ಜಾಸ್ತಿ ಇದ್ರೆ ಮತ್ತೆ ಉತ್ತಮವಾದ ಇಳುವರಿ ಇದ್ದಂತ ತೋಟಗಳಿಗೆ ಅಕ್ಟೋಬರ್ ನವೆಂಬರ್ ನೀರ್ ಕೊಟ್ಕೊಂಡು ಮೇ ಬಿ ಫೆಬ್ರವರಿಯಲ್ಲಿ ನಿಲ್ಸ್ಬಿಡ್ಬಹುದು. ಫೆಬ್ರವರಿ ಮಾರ್ಚ್ ಏನ್ ಕೊಡೋದು ಬೇಡ, ಮಾರ್ಚ್ ಗೆ ಹಣ್ಣಾಗಿರುತ್ತೆ, ಕುಯ್ಕೊಂಡ್ಬಹುದು. ಈಗ ಕುಯ್ಯೋದು, ಈಗಾಗ್ಲೇ ಕುಯ್ಯೋ ಸಮಯಕ್ಕೆ ಬಂದಿದೆ, ನೀರ್ ಕೊಟ್ಟು ಕುಯ್ರಿ, ತಂಪೇನಿಲ್ಲ. ಅದನ್ನು ಒಣಗಿಸ್ಲಿಕ್ಕೆ ಅಥವಾ ಸತ್ತೋಗ್ಲಿಕ್ಕೆ ಬಿಡಬಾರ್ದು. ಗಿಡ ಸತ್ತೋಗ್ಬಿಡುತ್ತೆ ಅಂದ್ರೆ ನೀರನ್ನ ಕೊಡೋದು ಮುಖ್ಯ, ಯಾಕೆಂದ್ರೆ ಅಷ್ಟು ಬಾಡ್ತಾ ಇದೆ ಅಥವಾ ಒಣಗ್ತಾ ಇದೆ, ಇಲ್ಲ ಬೆಳೆ ತೆಗೆದು ಬಿಡ್ಬೇಕಾಗತ್ತೆ. ಒಂದು ಬೆಳೆ ತೆಗೆದ ಮೇಲೆ, ಈಗ ನಾವು ಮಾರ್ಚ್ ಅಲ್ಲಿ ತೆಗಿತೇವೆ, ಎತ್ತರ ಪ್ರದೇಶಗಳಲ್ಲಿ ನಾನೇನು ಹೇಳ್ತೇನೆ ಯಾವಾಗ್ಲೂ ಅಂತ ಹೇಳಿದ್ರೆ, ಈಗ ಅರಬಿಕಾನ ಎತ್ತರ ಪ್ರದೇಶಗಳಲ್ಲಿ ಚೆನ್ನಾಗಿದ್ದಾವೆ, ಅಲ್ಲಿನ ಮೆಣಸುಗಳನ್ನು ಚೆನ್ನಾಗಿದ್ದಾವೆ. ಆದ್ರೆ ಎತ್ತರ ಪ್ರದೇಶದಲ್ಲಿ ಕರಿಮೆಣಸು ಬರೋದು ಕಡಿಮೆ, ಯಾಕೆ ಅಂತ ಹೇಳಿದ್ರೆ ಎತ್ತರ ಪ್ರದೇಶದಲ್ಲಿ ಯಾವಾಗ್ಲೂ ತಂಪಿರುತ್ತೆ, ಅಲ್ಲಿ ನೆರಳನ್ನು ಜಾಸ್ತಿ ಇರುತ್ತೆ. ನೆರಳನ್ನ ನಾವು ಫೆಬ್ರವರಿ ಮಾರ್ಚ್ ಅಲ್ಲೇ ತೆಗಿಬೇಕು. ಮಾರ್ಚ್ 15 ರೊಳಗೆ ಆ ಗಿಡ ಬಾಡಿರ್ಬೇಕು. ಎತ್ತರ ಪ್ರದೇಶದಲ್ಲಿ ಗಿಡ ಬಾಡೋದಿಲ್ಲ, ಅದರಿಂದ ಅದು ಹೂವನ್ನೇ ಬಿಡೋಲ್ಲ. ನೀವು ಬಾಡಿಸ್ಬೇಕು ಅಂದ್ರೆ ನೆರಳನ್ನು ತೆಗಿಬೇಕು. ನೆರಳನ್ನು ತೆಗೆದಾಗ ಬಾಡುತ್ತೆ. ಮಾರ್ಚ್ 15 ಮೇಲೆ ಒಂದು 50-60 liters ಅಷ್ಟು ಒಂದು ಗಿಡಕ್ಕೆ ನೀರನ್ನ ಕೊಟ್ರೆ, ಸ್ಪ್ರಿಂಕ್ಲರ್ ಆಗಿ ಸ್ಪ್ರಿಂಕ್ಲರ್ ಆಗಿ ಮಾಡಬಹುದು. ಅರಬಿಕಾದಲ್ಲಿ ನಾವು ಸ್ಪ್ರಿಂಕ್ಲರ್ ಮಾಡೋದಿಲ್ಲ ಅಂತಾರೆ, ಅದರಿಂದ ಓಸಲ್ಲಿ ಕೊಟ್ರೆ ಸ್ವಲ್ಪ ಅರಬಿಕಾ ಗಿಡಗಳು ಹೂ ಆಗ್ತವೆ, ಅದರಿಂದ ಏನು ತೊಂದರೆ ಆಗುದಿಲ್ಲ, ಅಷ್ಟೇನು ಲಾಸ್ ಆಗುದಿಲ್ಲ. ಆದಷ್ಟು ಕೊಟ್ಕೊಂಡು ಬಂದ್ರೆ ಅರಬಿಕಾದಲ್ಲಿ ನಾರ್ಮಲಿ 1 acre ಅಂದ್ರೆ 200 ಗಿಡ ಇರುತ್ತೆ. 15 ಅಡಿ ಅಂತರದಲ್ಲಿ ಮರಗಳಿದ್ರೆ ಒಂದು 200 ಗಿಡ ಬರುತ್ತೆ. ಪ್ರತಿ ಗಿಡದಿಂದ ಒಂದು 2 kg ಇಳುವರಿ ಬರುತ್ತೆ ಅನ್ಕೊಂಡ್ರು 400-500 kg ಇಳುವರಿ ಆಗುತ್ತೆ. ಅದರಿಂದ 500 kg ಬಂದಾಗ ಒಂದು ಬ್ಯಾಗು ಅಥವಾ 2 bags ಕಾಫಿಯಲ್ಲಿ ವ್ಯತ್ಯಾಸ ಬಂದ್ರು ಇದರದ್ದು ಇನ್ಕಮ್ಮು ಆ 2 bags ಕಾಫಿ ವ್ಯತ್ಯಾಸವನ್ನ ತಡ್ಕೊಂಡ್ ಬಿಡುತ್ತೆ. ಉತ್ತಮವಾಗಿ ಒಳ್ಳೆ ಆದಾಯ ಬರುತ್ತೆ. ಅದರಿಂದ ನೀರನ್ನ ಕೊಡೋ ವ್ಯವಸ್ಥೆ ಮಾಡಿಕೊಂಡು ನೀರನ್ನ ಪ್ರತಿ ಬಳ್ಳಿಗೆ ಮಾರ್ಚ್ 15 ಮೊದಲನೇ ಸಾರಿ ಕೊಟ್ಟಾಗ ಒಂದು 50-60 liters ಕೊಟ್ಟು, ಅನಂತರ 40-50 liters ಅಷ್ಟು 10 ದಿನಕ್ಕೆ ಒಂದು ಸಾರಿ ಕೊಟ್ಕೊಂಡು ಸುಮಾರು 45-60 days ಫೀಲ್ಡ್ ಕೆಪಾಸಿಟಿಯಲ್ಲಿ ಇಡಬೇಕು ಅಂತೇವೆ ಆ ಭೂಮಿಯನ್ನ. 60 days ಇರಬೇಕು ಅಂದ್ರೆ 4-5 rounds ಇರಿಗೇಷನ್ ಅನ್ನ ಕೊಟ್ರೆ ಅಥವಾ ಮಳೆ ಬಂದಾಗ 1 ವಾರ ಬಿಟ್ಟು ಕೊಡಬಹುದು. ಈಗ 1 inch ಮಳೆ ಬಂತು ಮಧ್ಯ ಅಂದ್ರೆ 1 ವಾರ ಬಿಡಬಹುದು. ಆ ರೀತಿ ನಾವು ಲೆಕ್ಕ ಮಾಡಿಕೊಂಡ್ರೆ 60 days ಫೀಲ್ಡ್ ಕೆಪಾಸಿಟಿಯಲ್ಲಿ ಇದ್ರೆ ಮಾಯಿಶ್ಚರ್ ಅದು ಹೂವ ಬಿಡುತ್ತೆ. ಒಂದು ಬೆಳಕನ್ನ ತೆಗೆದಿರ್ತವೆ, ಮತ್ತೆ ಇಂಥ ತೋಟಗಳಲ್ಲಿ ಫೆಬ್ರವರಿ ಮಾರ್ಚ್ ಅಲ್ಲೇ ಶೇಡ್ ತೆಗೆದಿರ್ಬೇಕು. ಕುಯ್ತಾ ಇದ್ರು ಮೊದಲೇ ತೆಗೆದ್ರು ತಪ್ಪೇನಿಲ್ಲ, ಅಥವಾ ಕುಯ್ದ ತಕ್ಷಣ ತೆಗೆದ್ಬಿಟ್ಟು ಒಂದು 15 days ಅದು ಒಣಗುತ್ತೆ, ಒಣಗಿದ ತಕ್ಷಣ ನೀರ್ ಕೊಟ್ಬಿಟ್ರೆ, ಕೆಲವು ಗಿಡಗಳು ಆಗ್ಲೇ ಒಣಗಿರ್ತವೆ, ಅದನ್ನ ಶೇಡ್ ತೆಗೆದ್ಬಿಟ್ಟು ನೀರ್ ಕೊಟ್ಬಿಟ್ರೆ ಅದು ಉತ್ತಮವಾದ ಇಳುವರಿ ಬರುತ್ತೆ. ತೋಟವನ್ನ ಬೇಗ 2 ಭಾಗ ಮಾಡ್ಕೊಬಹುದು. ಒಂದು ಈ ವರ್ಷ ನೀರ್ ಕೊಡಕ್ಕೆ, ಅವಾಗ ನೆರಳು ತೆಗೆದು ನೀರ್ ಕೊಟ್ರೆ ಉತ್ತಮವಾಗಿ ಇಳುವರಿ ಬರುತ್ತೆ ಅದು ಈ ವರ್ಷಕ್ಕೆ. ಇನ್ನೊಂದು ವರ್ಷಕ್ಕೆ ಏನ್ ಮಾಡೋದು, ಬರೀ ನೀರ್ ಕೊಡೋದು, ನೆರಳು ತೆಗಿಯೋದು ಬೇಡ, ಅಲ್ಲಿ ಬೆಳೆ ಜಾಸ್ತಿ ಬರೋದು ಬೇಡ. ಆ ರೀತಿ 2 ಭಾಗ ಮಾಡ್ಕೊಂಬಿಟ್ರೆ 2 tons ಬೆಳೆಯೋರು ವರ್ಷ ವರ್ಷ 2 tons ಕುಯ್ಬಹುದು. ಒಂದೇ ಸಾರಿ 4 tons ಕುಯ್ದ್ಬಿಟ್ಟು ಬರೋ ವರ್ಷ 1 ton ಕುಯ್ಯೋ ಬದಲು 2 tons ಅದು 3 tons ಮಾಡ್ಕೊಬಹುದು. ಒಂದು 5 acres ಇರುವಂತ ರೈತರು, 10 acres ಇರೋರೆಲ್ಲ 6 tons ಹಾಗೆಲ್ಲ ಬೆಳಿಬಹುದು. ಒಂದು 20-30 acres ಇರೋರೆಲ್ಲ ಒಂದು 10 tons ಮೆಣಸನ್ನ ಬೆಳಿಬಹುದು. ಸುಮಾರು ಉದಾಹರಣೆಗಳಿದೆ. ಶನಿವಾರ ಸಂತೆ ಅಲ್ಲಿ ಒಬ್ರು ಕಾಂತರಾಜ್ ಅವರು 11 acres 10-11 tons ಮೆಣಸೆ ಕುಯ್ತಾರೆ. ವೆಂಕಟೇಶ್ ಅಂತ ಹೇಳಿ ಓಂಕಾರಹಳ್ಳಿ ಹತ್ರ ಒಂದು 11 acres ತೋಟದಲ್ಲಿ 8-9 tons ಆವರೇಜ್ ಇಳುವರಿಯನ್ನ ತೆಗಿತಿದ್ದಾರೆ. ಇವರೆಲ್ಲ ನೆರಳು ನಿರ್ವಹಣೆ ಮತ್ತೆ ನೀರಿನ ನಿರ್ವಹಣೆಯನ್ನ ಕಾಲಕಾಲಕ್ಕೆ ಮಾಡಿಕೊಂಡು ಹೂ ಮೇ ಜೂನ್ ಅಲ್ಲಿ ಬರಬೇಕು, ಅದನ್ನ ವರ್ಷ ವರ್ಷ ಬರ್ಸ್ಕೊಳ್ತಿದ್ದಾರೆ. ಅದರಿಂದ ಅಲ್ಲಿ ನಿಯಂತ್ರಣ ಚೆನ್ನಾಗಿದೆ, ಅದ್ರ ಜೊತೆಗೆ ಉತ್ಪಾದನೆ ಚೆನ್ನಾಗಿದೆ. ಇಳುವರಿ ಜಾಸ್ತಿ ಬಂದ್ಬಿಟ್ಟು ಚೆನ್ನಾಗಿ ಗೊಬ್ಬರ ನಿರ್ವಹಣೆ ಮಾಡದೇ ಇದ್ರೆ ಕಷ್ಟ. ಇಲ್ಲ, ಇಳುವರಿ ಜಾಸ್ತಿ ಮಾಡ್ಕೊಬಾರ್ದು. ಗೊಬ್ಬರ ನಿರ್ವಹಣೆ ಮಾಡೋದಿಲ್ಲ ಅಂದ್ರೆ ಸ್ವಲ್ಪ ಬಂದ್ರೆ ಸಾಕು. ಒಂದ್ಸಾರಿ ಉತ್ತಮವಾಗಿ ಒಂದು ಗಿಡದಲ್ಲಿ 3-4 ಕೆಜಿ ಒಣ ಮೆಣಸು ಬರುತ್ತೆ. ಅಂತ ಮೆಣಸುಗಳಿಗೆ 1 ಕೆಜಿಯಷ್ಟು ಗೊಬ್ಬರವನ್ನು ಕೊಡ್ಬೇಕಾಗುತ್ತೆ. ರಾಸಾಯನಿಕ ಗೊಬ್ಬರ, ಕಾಂಪೋಸ್ಟು, ಅದನ್ನು ವರ್ಷಕ್ಕೆ 2-3 ಸಾರಿ ಪ್ಲಾನ್ ಮಾಡಿ ಏಪ್ರಿಲ್ ಮೇಲಿಂದನೇ ಕೊಟ್ಕೊಂಡು ಹೋದ್ರೆ ಗಿಡವನ್ನು ಉಳ್ಕೊಳ್ಳುತ್ತೆ, ಉತ್ತಮವಾಗಿ ಇಳುವರಿಯನ್ನು ಕೊಟ್ಕೊಂಡು ಹೋಗುತ್ತೆ. ನೀರು ಮತ್ತೆ ಗೊಬ್ಬರ ನಿರ್ವಹಣೆ ಮತ್ತೆ ಬೆಳಕು ಅಂದ್ರೆ ನೆರಳು ನಿರ್ವಹಣೆ ಬಹಳ ಮುಖ್ಯ ವಹಿಸುತ್ತೆ. ನೀರು ಪ್ರೈಮರಿ, ಬೆಳಕು ಪ್ರೈಮರಿ ಅಂತೇವೆ. ಬೆಳಕು ತೆಗೆದ್ಮೇಲೆ ನೀರು ಕೊಡಬೇಕು. ನೀರಿಲ್ಲ ಅಂದ್ರೆ ಬೆಳಕು ತೆಗೆದ್ ಬೇಡ ಅಂತ. ಯಾಕೆಂದ್ರೆ ನೀರು ಕೊಡದಕ್ಕೆ ಆಗದೆ ಇರೋರು ಬೆಳಕು ತೆಗೆದ್ಬಿಟ್ರೆ ತೋಟ ಹೋಗ್ಬಿಡುತ್ತೆ, ಅಪಾಯ ಜಾಸ್ತಿ. ನೆರಳಿದ್ದಷ್ಟು ಅಪಾಯ ಕಡಿಮೆ, ಇಳುವರಿ ಕಡಿಮೆ, ಆದ್ರೂ ತೋಟಕ್ಕೆ ಅಪಾಯ ಆಗೋದು ಕಡಿಮೆ. ನಾವು ಇಳುವರಿ ತೆಗಿಬೇಕು ಅಂದಾಗ ಈ ತಾಂತ್ರಿಕತೆಗಳನ್ನ ಉಪಯೋಗಿಸ್ಕೋಬೇಕು. ಇಳುವರಿ ಪರವಾಗಿಲ್ಲ, ಸಾಧಾರಣವಾಗಿರಲಿ, ನನ್ನ ಹತ್ರ ನೀರು ಒಂದೇ ರೌಂಡ್ಗೆ ಇರೋದು ಅಥವಾ ಕಾಫಿ ಕೊಡಕ್ ಮಾತ್ರ ಇದೆ ಅಂದಾಗ ಅಲ್ಲಿ ಜಾಸ್ತಿ ನೆರಳನ್ನು ತೆಗಿಬಾರ್ದು. ಇತ್ತೀಚಿನ ವರ್ಷಗಳಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಮಳೆ ಒಳ್ಳೆ ಸ್ಪ್ರೆಡ್ ಆಗ್ತಾ ಇದೆ. ಈಗ ಫೆಬ್ರವರಿ ಇಂದ ಹಿಡಿದು ಡಿಸೆಂಬರ್ ಗಂಟ ಮಳೆ ಬೀಳ್ತಾ ಇದೆ. ಆದ್ರಿಂದ ಇತ್ತೀಚೆಗೆ ನೆರಳಿನ ನಿರ್ವಹಣೆಯನ್ನ ಕರೆಕ್ಟ್ ಆಗಿ ಮಾಡ್ಕೊಂಡಿದ್ರೆ, ಅಂದ್ರೆ ಮಾರ್ಚ್ ಏಪ್ರಿಲ್ ಅಲ್ಲಿ ನೆರಳನ್ನ ತೆಗೆದ್ಬಿಟ್ರೆ ಮಳೆನೇ ಸುದಾ ನೀರಿನ ವ್ಯವಸ್ಥೆಯನ್ನ ಸರಿ ಮಾಡ್ಕೊಳ್ತಾ ಇದೆ. ಈಗ ಟಾಟಾ ಕಾಫಿ ತೋಟಗಳಿಗೆಲ್ಲ ದೊಡ್ಡ ದೊಡ್ಡ ತೋಟಗಳು 1,000 ಎಕರೆ 2,000 ಎಕರೆ ಇರುತ್ತೆ, 19,000 ಎಕರೆ ಟಾಟಾ ಅವ್ರ ಹತ್ರ ಇದ್ರೆ ಅವರೆಲ್ಲ ತೋಟಕ್ಕೂ ನೀರು ಹಾಕ್ಲಿಕ್ಕೆ ಆಗುದಿಲ್ಲ. ಅಲ್ಲಿ ಏನ್ ಮಾಡ್ತಾ ಇದಾವೆ ಅಂತ ಹೇಳಿದ್ರೆ ನೆರಳಿನ ನಿರ್ವಹಣೆಯನ್ನ ಫೆಬ್ರವರಿ ಮಾರ್ಚ್ ಅಲ್ಲೇ ಮಾಡಿಸ್ತಾ ಇದಾವೆ. ಏಪ್ರಿಲ್ 15 ನೆರಳನ್ನ ತೆಗೆದು ಎಲ್ಲ ತೋಟಕ್ಕೂ ಬಿಡ್ತಾ ಇದ್ದಾರೆ. ಏಪ್ರಿಲ್ ನಲ್ಲಿ ಮಳೆ ಬೀಳ್ತಾ ಇದೆ. ಏಪ್ರಿಲ್ ಮೇ ನಲ್ಲಿ ಮಳೆ ಬಿದ್ದ ವರ್ಷ ಯಾವ್ಯಾವ ತೋಟಗಳಲ್ಲಿ ಮಳೆ ಬೀಳುತ್ತೆ ಅಲ್ಲಿ ಉತ್ತಮವಾದ ಇಳುವರಿ ಬರುತ್ತೆ. ಯಾವ ಭಾಗದಲ್ಲಿ ಮಳೆ ಕಡಿಮೆ ಇರುತ್ತೆ ಅಲ್ಲಿ ಕಡಿಮೆ ಇಳುವರಿ ಇರುತ್ತೆ. ಬಟ್ ಅವ್ರ ನೆರಳು ತೆಗೆಯೋದ್ರಿಂದ ಅಟ್ಲೀಸ್ಟ್ ಒಂದು 50% ಏರಿಯಾದಲ್ಲಿ ಇಳುವರಿ ಚೆನ್ನಾಗಾಗ್ತಾ ಇದೆ. ಅದರಿಂದ ಟಾಟಾ ಕಾಫಿನೇ ತಗೊಂಡ್ರು ಸುದಾ ಒಂದು 800 metric tons ಅಷ್ಟು ಮೆಣಸನ್ನ ಬೆಳೀತಾರ. ಅದನ್ನ ಅವರು ಸ್ಟೆಬಿಲೈಸ್ ಮಾಡ್ಕೊಳ್ಳಿಕ್ಕೆ ಈ ರೀತಿ ಟೆಕ್ನಿಕ್ಸ್ ಅಂದ್ರೆ ನೆರಳಿನ ನಿರ್ವಹಣೆ, ನೀರಿನ ನಿರ್ವಹಣೆ, ನೀರು ಎಲ್ಲಿ ಕೊಡಕ್ಕಾಗುತ್ತೆ ಅಲ್ಲಿ ಕೊಡ್ತಾರೆ, ಮತ್ತೆ ಗೊಬ್ಬರದ ನಿರ್ವಹಣೆ, ನ್ಯೂಟ್ರಿಯಂಟ್ ಮ್ಯಾನೇಜ್ಮೆಂಟ್ ಬಹಳ ಮುಖ್ಯ ಆಗುತ್ತೆ. ಅಲ್ಲಿ ನ್ಯಾಚುರಲ್ ಆಗಿ ಬೆಳೆಯುವಂತ ಬೆಳೆಯುವಂತ ನೆರಳನ್ನು ತೆಗಿಲಿಕ್ಕೆ ನೋಡ್ತವೆ. ನೆರಳು ತೆಗೆದಾಗ ಹೂವ ಬೇಗ ಬರುತ್ತೆ. ಹೂವ ಬೇಗ ಬಂದಾಗ ಗೊಬ್ಬರದ ನಿರ್ವಹಣೆಯನ್ನ ಮಾಡಲೇಬೇಕಾಗುತ್ತೆ. ಏಪ್ರಿಲ್ ನಲ್ಲೇ ಗೊಬ್ಬರ ಕೊಡ್ತೇವೆ. ಯಾವಾಗ ನೀರು ಸಿಕ್ತು, ಗಿಡ ಬೆಳಿಲಿಕ್ಕೆ ಶುರುವಾಯ್ತು, ಹೊಸ ಚಿಗುರು ಬರ್ಲಿಕ್ಕೆ ಶುರುವಾಗುತ್ತೆ, ಹೊತ್ತು ಬರ್ಲಿಕ್ಕೆ ಶುರುವಾಗುತ್ತೆ, ಅವಾಗ ಗೊಬ್ಬರ ಪ್ರತಿ ಗಿಡಕ್ಕೆ 140 gram ಸಾರಜನಕ, 50 gram ರಂಜಕ, 270 gram ಪೊಟ್ಯಾಷ್ ಅನ್ನ ವರ್ಷಕ್ಕೆ 1-3 kg ಕೊಡುವಂತ ಗಿಡಕ್ಕೆ ರೆಕಮೆಂಡ್ ಮಾಡಿದ. ಅದನ್ನ ವರ್ಷಕ್ಕೆ 3 ಸಾರಿ ಕೊಡ್ಬೋದು. ಪ್ರೀ ಮಾನ್ಸೂನ್, ಪೋಸ್ಟ್ ಮಾನ್ಸೂನ್ 2 ಸಾರಿ ಕೊಡಿ ಅಂತಾರೆ. ನೀರಾವರಿ ಇರೋರು 3 ಸಾರಿ ಕೊಡ್ಬೋದು, ಅದೇ ಸ್ಪ್ಲಿಟ್ ಮಾಡಿಬಿಟ್ಟು ಏಪ್ರಿಲ್ ಅಲ್ಲಿ 1 ಸಾರಿ ಕೊಡ್ಬೋದು. ಯಾಕೆಂದ್ರೆ ಅವ್ರಾಗಲೇ ನೀರು ಕೊಟ್ಟಿರ್ತಾರೆ, ನೀರು ಜೊತೆ ಕೊಟ್ಟಾಗ ಇಳುವರಿ ಚೆನ್ನಾಗಾಗ್ತಿದೆ, ಅದರಿಂದ ತೂಕ ಚೆನ್ನಾಗಿ ಬರ್ತಾ ಇದೆ. ಅದ್ರ ಜೊತೆಗೆ ನಮ್ಮ ಸಂಸ್ಥೆಗಳಿಂದ ನಾವು ಮೈಕ್ರೋ ನ್ಯೂಟ್ರಿಯಂಟ್ ಸ್ಪೆಷಲ್ ಅನ್ನು ರಿಲೀಸ್ ಮಾಡಿದ, ಪೆಪ್ಪರ್ ಸ್ಪೆಷಲ್ ಅಂತ ಹೇಳಿ. 1 kg ಏಪ್ರಿಲ್ ಮೇ ತಿಂಗಳಿನಲ್ಲೇ ಅದ್ರ ಜೊತೆಗೆ 94 kg ಹಾಕೊಂಡು 2 kg ಒಂದು ಬ್ಯಾರಲ್ಗೆ ಹಾಕೊಂಡು ಸಿಂಪಡಣೆ ಮಾಡ್ಲಿಕ್ಕೆ ಹೇಳ್ತೇವೆ. ಏನು ಹಳದಿ ಇದೆ, ಕೆಲವು ನ್ಯೂಟ್ರಿಯಂಟ್ ಸಿಂಪ್ಟಮ್ಸ್ ಎಲ್ಲ ಕರೆಕ್ಟ್ ಆಗಿಬಿಡುತ್ತೆ. ಅದರಿಂದ ತುಂಬಾ ರೈತರು ಏನು ಯೋಚನೆ ಮಾಡಬೇಕಾಗಿಲ್ಲ, ತೋಟ ಹಳದಿ ಆಗಿದೆಯಾ, ಮೈಕ್ರೋ ನ್ಯೂಟ್ರಿಯಂಟ್ ಒಂದನ್ನು ಕೊಡಿ. ನೀರು ಕೊಡ್ತಿದ್ದೀರಾ, ನೀರು ಕೊಟ್ಕೊಂಡು ಗೊಬ್ಬರನ್ನು ಕೊಡಿ. ಅದ್ರ ಜೊತೆಗೆ ಏಪ್ರಿಲ್ ಮೇ ನಲ್ಲಿ ಹೂವು ಬರೋದಕ್ಕೆ ಮೊದಲೇನೆ ಒಂದು ಮೈಕ್ರೋ ನ್ಯೂಟ್ರಿಯಂಟ್ ಅನ್ನ ಕೊಟ್ರೆ ನಾವು ಏಪ್ರಿಲ್ ಮೇ ನಲ್ಲಿ ಮಾಡೋ ಕೆಲಸ, ಅಂದ್ರೆ ನಾರ್ಮಲ್ ಕೆಲಸ ನಾವು ಜೂನ್ನಿಂದ ಶುರು ಮಾಡ್ತೇವೆ, ಅಷ್ಟೊಳಗೇನೆ ಈ ನೀರಿನ ನಿರ್ವಹಣೆ, ಗೊಬ್ಬರದ ನಿರ್ವಹಣೆ, ನೆರಳು ನಿರ್ವಹಣೆಯನ್ನ ಮಾಡಿಬಿಟ್ರೆ ಆ ತೋಟಗಳಲ್ಲಿ ಉತ್ತಮವಾದ ಇಳುವರಿ ಕೊಡ್ತಾ ಇದೆ ಅಂತ ಎಕ್ಸಾಂಪಲ್ಸ್ ತುಂಬಾ ತೋಟಗಳಿದೆ. ಈ ವರ್ಷ ಒಬ್ರಿಗೆ ನೂಮನ್ ಅಡಿಲ್ ಅಂತ ಹೇಳಿ ಚೀಕ್ನಳ್ಳಿ ಹತ್ರ ಒಬ್ರು ಲಾಸ್ಟ್ ಇಯರ್ ತೋಟವನ್ನು ಮಾಡಿದ್ದಾರೆ. ಅದು 80 ಎಕರೆ ತೋಟ, ಅದರಲ್ಲಿ 40 ಎಕರೆಯನ್ನ ಅವರು ಮಾರ್ಚ್ ಅಲ್ಲಿ ಶೇಡ್ ತೆಗೆದಿದ್ದಾರೆ. ಅಂದ್ರೆ ಅದ್ರ ಹಿಂದಿನ ವರ್ಷ ಸ್ವಲ್ಪ ಕಡಿಮೆ ಕ್ರಾಪ್ ಇತ್ತು, ಅವ್ರು ಮಾರ್ಚ್ ಅಲ್ಲಿ ಶೇಡ್ ತೆಗೆದು ಏಪ್ರಿಲ್ ನಲ್ಲಿ ನೀರನ್ನ ಕೊಟ್ಟಿದ್ದಾರೆ. 4-5 round ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡಿದ್ದಾರೆ. ಅವರಲ್ಲಿ 1 ಎಕರೆಗೆ 1 ton ಅಷ್ಟು ಮೆಣಸು ಇದೆ. ಈಗ ಅವ್ರ 80 ಎಕರೆಯಿಂದ 60 ton ಮೆಣಸನ್ನ ಈ ವರ್ಷ ಹಾರ್ವೆಸ್ಟ್ ಮಾಡಬಹುದು ಅಂತ ಅಂದಾಜು ಮಾಡಿದ್ವಿ. ಕೆಲವು ಬ್ಲಾಕ್ಗಳಲ್ಲಿ 10-12 ton ಮೆಣಸಿದೆ 1 ಎಕ್ಟರ್ಗೆ, 2.5 ಎಕರೆಗೆ. ಒಂದ್ ಗಿಡದಲ್ಲಿ 5-10 kg ಅಷ್ಟು ಮೆಣಸು ಬೆಳೆದಿದ್ದಾರೆ. ಅದನ್ನ ನೋಡಿದ ತಕ್ಷಣ ಏನಾಗುತ್ತೆ ಅಂದ್ರೆ ಅವರು ನೆರಳು ನಿರ್ವಹಣೆ ಮಾಡಿದ್ದಕ್ಕೆ ಖರ್ಚು ಮಾಡಿದ್ದು, ನೀರಿನ ನಿರ್ವಹಣೆ ಮಾಡಲಿಕ್ಕೆ ಖರ್ಚು ಮಾಡಿದಂತ ಹಣ, ಮತ್ತೆ ಗೊಬ್ಬರದ ನಿರ್ವಹಣೆ, ಮತ್ತೆ ಕಾಂಪೋಸ್ಟ್ ಅಪ್ಲಿಕೇಶನ್, ಮೈಕ್ರೋ ನ್ಯೂಟ್ರಿಯಂಟ್ ಅಪ್ಲಿಕೇಶನ್, ಇವೆಲ್ಲ ಜೂನ್ ಒಳಗೆ ಮಾಡಿದ್ದಾರೆ. ತೋಟವನ್ನ ರೆಡಿ ಮಾಡ್ಕೊಂಡು ಅದು ಚೆನ್ನಾಗಿ ಹೂವು ಬಂತು, ಅನಂತರ ರೋಗ ನಿರ್ವಹಣೆಯನ್ನ ನೋಡ್ಕೋಬೇಕಾಗುತ್ತಷ್ಟೇ. ಇದು ಯಾವಾಗ ಚೆನ್ನಾಗಿ ಕೊತ್ತು ಬಂತು, ಹೂವು ಬಂತು ಅಂತ ಹೇಳಿದ್ರೆ ಜನಗಳಿಗೆ ಆಸೆನೂ ಬರುತ್ತೆ, ರೋಗ ನಿರ್ವಹಣೆ ಮತ್ತೆ ಬೇರೆ ಬೇರೆ ಕೆಲಸಗಳನ್ನೆಲ್ಲ ಚೆನ್ನಾಗಿ ಮಾಡ್ತಾರೆ. ಈ ವರ್ಷಕ್ಕೆ ಒಂದು ಉತ್ತಮ ಉದಾಹರಣೆ ಅಂತ ಹೇಳ್ಬೋದು. ಈಗಾಗಲೇ ಅವರಿಗೆ ಒಂದು ಇಂಟರ್ನ್ಯಾಷನಲ್ ಪೇಪರ್ ಕಮ್ಯುನಿಟಿ ಅವಾರ್ಡು ಸುದಾ ಬಂತು. ಯೂಟ್ಯೂಬ್ನಲ್ಲಿ ಇತ್ತೀಚೆಗೆ ಅವರದು ಟಾಕ್ಗಳು ಎಲ್ಲ ಬರ್ತಾ ಇದೆ. ಕೇಳಿದ್ರೆ ಒಳ್ಳೇದು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ಪ್ರಾಕ್ಟಿಕಲ್ ರೈತರು, ದೊಡ್ಡಗಾಲ ಎಸ್ಟೇಟ್ ಅಂತ ಹೇಳಿ ಚಿಕ್ಕನಹಳ್ಳಿ ಅಂತಾರೆ. ಅದೇ ರೀತಿ ತುಂಬಾ ಜನ ರೈತರ ತೋಟಗಳು ತುಂಬಾ ಚೆನ್ನಾಗಿದ್ದಾವೆ. ಯಾಕೆ ಅಂತ ಹೇಳಿದ್ರೆ ನನಗೆ ಗೊತ್ತಿದ್ದಂಗೆ ತುಂಬಾ ಜನ ರೈತರು ನನ್ನ ಹತ್ರ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಅಂತವ್ರನ್ನೆಲ್ಲ ನೋಡಿದಾಗ ಉತ್ತಮವಾದ ಇಳುವರಿಯನ್ನ ತೆಗಿತಾ ಇದ್ದಾರೆ. ಒಂದು ಅವ್ರು ಬೇಗ ಮಾಡುವಂತ ಕೆಲಸ, ನಿಧಾನ ಮಾಡಿದ್ರೆ ಕರಿಮೆಣಸಿನಲ್ಲಿ ಇಳುವರಿ ತೆಗೆಯೋದು ಕಷ್ಟ. ಎಲ್ಲ ಕೆಲಸಗಳನ್ನ ಈಗಾಗಲೇ ಶುರು ಮಾಡಬೇಕು. ಈಗಾಗಲೇ ಕುಯ್ಯೋದೇ ಲೇಟ್ ಆಗ್ತಾ ಇದೆ. ಈ ವರ್ಷ ಕಾರ್ಮಿಕರು ಸಿಗ್ತಾ ಇಲ್ಲ ಅಂತ ಹೇಳಿ ಆಲೆ ಹಣ್ಣಾಗ್ಬಿಡ್ತು. ಈ ವರ್ಷ ಬೇಗ ಹಣ್ಣಾಗಿತ್ತು, ಇನ್ನು ಕುಯ್ದಿಲ್ಲ. ಬೇಗ ಕುಯ್ದುಬಿಟ್ಟು ಮುಗಿಸ್ಬಿಟ್ಟು ನೆಕ್ಸ್ಟ್ ಇಯರ್ಗೆ ಅವರು ನೆರಳನ್ನು ತೆಗೆದುಕೊಂಡು ಮತ್ತೆ ಏಪ್ರಿಲ್ನಲ್ಲಿ ಚೆನ್ನಾಗಿ ನೀರನ್ನು ಕೊಟ್ಟರೆ ಇಳುವರಿಯನ್ನು ಒಂದು ಮಟ್ಟಿಗೆ ಸ್ಟೆಬಿಲೈಸ್ ಮಾಡ್ಬೋದು. ಇತ್ತೀಚಿನ ವರ್ಷಗಳ ಮಳೆ ಏಪ್ರಿಲ್ನಲ್ಲಿ ಬೀಳ್ತಾ ಇದೆ, ಫೆಬ್ರವರಿಯಲ್ಲೂ ಬೀಳ್ತಾ ಇತ್ತು, ಈ ವರ್ಷ ಏನೋ ಕಡಿಮೆ ಆಗಿದೆ. ಹೋದ ವರ್ಷ ಅಂತೂ ಒಳ್ಳೆ ಮಳೆ, ಅದರಿಂದ ಯಾರು ನೆರಳು ತೆಗೆದಿದ್ರು ಅವ್ರ ತೋಟಗಳಲ್ಲೆಲ್ಲ ಇಳುವರಿ ಬಂದಿದೆ. ಈ ವರ್ಷ ಒಳ್ಳೆ ಬಿಸಿಲಿದೆ, ತುಂಬಾ ಸೆಕೆನೂ ಇದೆ. ನೀರಿರೋರು ಚೆನ್ನಾಗಿ ಮೆಣಸಿಗೆ ನೀರು ಕೊಟ್ರೆ ಉತ್ತಮವಾದ ಇಳುವರಿ ಆಗುತ್ತೆ. ಇತ್ತೀಚಿನ ವರ್ಷಗಳ ಏನಾಗ್ತಾ ಇದೆ ಅಂದ್ರೆ ಸೆಕೆ ಜಾಸ್ತಿ ಆಗ್ತಾ ಇದೆ. ನೀರಾವರಿ ಮಾಡದೇ ಇದ್ರೆ ಬಳ್ಳಿಗಳು ಸೋತೋಗ್ಬಿಡ್ತವೆ ಅನಿಸ್ತಾ ಇದೆ. ಯಾಕೆಂದ್ರೆ ಅಷ್ಟು ಸೆಕೆ ಆಗ್ತಾ ಇದೆ. ಏನು ಮಳೆ ಬಂದ್ಬಿಟ್ರೆ ಒಳ್ಳೇದು, ಇನ್ನು ಕೆಲವರು ಕುಯ್ದೇ ಇಲ್ಲ, ತೊಂದರೆ ಆಗುತ್ತೆ. ಏಲಕ್ಕಿಗೂ ಈಗ ಮಳೆ ಬೇಕಾಗಿದೆ, ಕಾಫಿಗೆ ಬೇಕಾಗಿದೆ, ಪೋಸ್ಟ್ ಬ್ಲಾಸಮ್ ಮಳೆ ಬೇಕೀಗ. ಇನ್ನು ಕಾಫಿ ಕೆಲವು ತೋಟದಲ್ಲಿ ಕುಯ್ದಿಲ್ಲ, ಸುಮಾರು ಜನ ಮುಗಿಸಿದ್ದಾರೆ. ಕರಿಮೆಣಸು ಫುಲ್ ಹಣ್ಣಾಗ್ಬಿಟ್ಟಿದೆ, ಅದನ್ನು ಕುಯ್ದು ಮುಗಿಸ್ಬೇಕಾಗುತ್ತೆ. ಅದೇ ರೀತಿ ಈಗ ಏನಾಗಿದೆ ಅಂದ್ರೆ ಬೇಗ ಕುಯ್ದ್ರೆ ಬರೋ ವರ್ಷದ ಇಳುವರಿ ಚೆನ್ನಾಗಾಗುತ್ತೆ. ಈಗ ಕೆಲವು ತಳಿಗಳಿದಾವೆ, ಇತ್ತೀಚೆಗೆ ಒಂದು ಸಿಗಂಧಿನಿ ಅಂತ ಹೇಳ್ತಾ ಇದ್ರು, ಅದು ಫೆಬ್ರವರಿಗೆ ಹಾರ್ವೆಸ್ಟಿಂಗ್ ಬರುತ್ತೆ. ಆ ರೈತರು ಹೇಳೋ ಪ್ರಕಾರ ವರ್ಷ ವರ್ಷ ನಮ್ಮ ತೋಟದಲ್ಲಿ ಮೆಣಸು ಬರುತ್ತೆ ಅಂತ. ಯಾಕೆಂದ್ರೆ ಕನಿಯೂರು ಒಂದು ಪಂಚಮಿ ಇವೆಲ್ಲ ಲೇಟ್ ಆಗಿ ಹಣ್ಣಾಗ್ತವೆ, ಮಾರ್ಚ್ ಏಪ್ರಿಲ್ ಅಲ್ಲಿ ಹಣ್ಣಾಗುತ್ತೆ. ಇದು ಫೆಬ್ರವರಿಲಿ ಹಣ್ಣಾದಾಗ ವರ್ಷ ವರ್ಷ ಬರ್ಲಿಕ್ಕೆ ಅದು ಒಂದು ಮುಖ್ಯ ಕಾರಣ ಇರಬಹುದು. ಬೇಗ ಬಂತು, ಬರೋ ವರ್ಷಕ್ಕೂ ರೆಡಿ ಆಗುತ್ತೆ, ತಿರ್ಗಾ ಅದರಲ್ಲಿ ಬರುತ್ತೆ. ಪನ್ನೂರು ಒಂದು ಏನಾಗುತ್ತೆ ಅಂದ್ರೆ ಈ ವರ್ಷ ಬೇಗ ಬಂದಿದೆ, ಬರೋ ವರ್ಷ ಬರೋ ಚಾನ್ಸಸ್ ಇದೆ, ಚೆನ್ನಾಗಿದೆ. ಕುಯ್ದುಬಿಟ್ಟು ಅದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ರೆ ಬರೋ ಚಾನ್ಸಸ್ ಇದೆ. ಈ ರೀತಿ ಸಿಸ್ಟಮ್ ಡೆವಲಪ್ ಆಗ್ತಾ ಇದೆ. ಕೇರಳದಲ್ಲಿ ಬೇಗ ಬರುತ್ತೆ, ನಮ್ಮ ತೋಟಗಳಲ್ಲಿ ಬೇಗ ಬರ್ತಾ ಇರಲಿಲ್ಲ, ಮಾರ್ಚ್ ಏಪ್ರಿಲ್ಗೆ ಹೋಗ್ತಿತ್ತು. ಈ ವರ್ಷ ಮಾರ್ಚಲ್ಲೇ ಹಾರ್ವೆಸ್ಟಿಂಗ್ ಎಲ್ಲ ಮುಗಿದು ಹೋಗ್ಬಿಡುತ್ತೆ. ಆದ್ರಿಂದ ಏಪ್ರಿಲ್ನಲ್ಲಿ ಚೆನ್ನಾಗಿ ಕೆಲಸ ಮಾಡಿದ್ರೆ ಇಳುವರಿ. ಮತ್ತೆ ಮೆಣಸಿನಲ್ಲಿ ಒಂದು ಗಿಡಗಳು ನೆಡ್ತಾ ಇರಬೇಕು. ಈ ವರ್ಷ ಮೋಸ್ಟ್ಲಿ ಒಂದು 5% ರೋಗ ಬಂದಿದೆ ಸುಮಾರು ತೋಟಗಳಲ್ಲಿ. ಸತ್ತಿರೋ ಗಿಡವನ್ನ ಕುಯ್ದ ನಂತರ ತೆಗೆದ್ಬಿಟ್ಟು ಸುಣ್ಣ ಹಾಕ್ಬೇಕು. ಸುಣ್ಣ ಹಾಕಿ ಮತ್ತೆ ಆದ್ರೆ COC ಡ್ರೆಂಚ್ ಮಾಡಬಹುದು. ಅದನ್ನ ತೋಟದಿಂದ ತೆಗಿಬೇಕು ಒಣಗಿರೋದೆಲ್ಲ, ಹಂಗೆ ಇಟ್ಕೊಂಡು ತಿರ್ಗ ಬರೋ ವರ್ಷಕ್ಕೆ ಹೋದ್ರೆ ಅದು ಹರಡೋ ಚಾನ್ಸಸ್ ಜಾಸ್ತಿ. ನಂತರ ಶೇಡ್ ಅನ್ನ ತೆಗೆದ್ಬಿಟ್ಟು ಚೆನ್ನಾಗಿರೋ ಬಳ್ಳಿಗಳಿಗೆ ನೀರು ಮತ್ತೆ ಗೊಬ್ಬರದ ನಿರ್ವಹಣೆ ಮಾಡಿಕೊಂಡ್ರೆ ಉತ್ತಮವಾಗಿ ಇಳುವರಿಯನ್ನು ತೆಗಿಬಹುದು. ನಾಳೆ ಡಾಕ್ಟರ್ SJ ಅಂಕೇಗೌಡರು ಕಾಳು ಮೆಣಸು ಮತ್ತು ಏಲಕ್ಕಿಗೆ ಸಂಬಂಧಿಸಿದಂತೆ ನೀರಿನ ಪೂರೈಕೆ ವಿಚಾರದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ತಿಳಿಸಿದರೆ. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ, ಏಲಕ್ಕಿ ಕಾಳುಮೆಣಸು ಬೆಳೆಗಳಿಗೆ ನೀರಿನ ಪೂರೈಕೆ, ಈ ಬಗ್ಗೆ ಡಾಕ್ಟರ್ SJ ಅಂಕೇಗೌಡ ಅವರ ಸಲಹೆಗಳ ಮುಂದುವರೆದ ಭಾಗವನ್ನು ಕೇಳಲಿದ್ದೀರಿ. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇರುವ ಕಾಫಿ ಧಾರಣೆ 50 kg ಚೀಲವೊಂದಕ್ಕೆ ಅರಬಿಕ ಪಾರ್ಚ್ಮೆಂಟ್ 15,400 ರೂಪಾಯಿಯಿಂದ 15,800 ರೂಪಾಯಿ, ಅರಬಿಕ ಚೆರಿ 7,700 ರೂಪಾಯಿಯಿಂದ 8,000 ರೂಪಾಯಿ, ರೊಬೆಸ್ಟಾ ಪಾರ್ಚ್ಮೆಂಟ್ 11,000 ರೂಪಾಯಿಯಿಂದ 11,200 ರೂಪಾಯಿ, ರೊಬೆಸ್ಟಾ ಚೆರಿ 5,300 ರೂಪಾಯಿಯಿಂದ 5,550 ರೂಪಾಯಿ, ಕಾಳುಮೆಣಸು 1 ಕ್ವಿಂಟಲ್ಗೆ 47,500 ರೂಪಾಯಿಯಿಂದ 49,000 ರೂಪಾಯಿಗಳು. ಉತ್ಪನ್ನಗಳ ಗುಣಮಟ್ಟ ಮತ್ತು ಸ್ಥಳೀಯ ಮಾರುಕಟ್ಟೆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ದರದಲ್ಲಿ ವ್ಯತ್ಯಾಸವನ್ನು ಕಾಣಬಹುದು. ಇಲ್ಲಿಗೆ ಇಂದಿನ ರೈತಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ರೈತ ಧ್ವನಿ ಕಿಸಾನ್ ವಾಣಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ. ಬೆಂಗಳೂರು ವಾಸೈಂಜ ಅಮ್ಮಂಡ ಪೌತಿ ಬಿದ್ದಯ್ಯ ಅಂಗಡ ಪೊಣ್ಣು ಪದ್ಮಿನಿ ಅಂಗ ಇಂದು ಮರಣಪಟ್ಟಿತು. 85 ಬಯತ್ರ ಅಮ್ಮಂಡ ಪದ್ಮಿನಿ ಅಂಗಡ ಆಖಿರಿ ಕಾರ್ಯ ನಾಳೆ 11 ಗಂಟೆಕ್ಕೆ ಬೆಂಗಳೂರು ಹೆಬ್ಬಾಳು ಕ್ರಿಮಿಟೋರಿಯಂಲು ನಡ್ಪಾಂದು ಒಕ್ಕ ಕರ ಅರ್ಚಿಟ್ಟಿತು. ಪೊನ್ನಂಪೇಟೆಲು ವಾಸೈಂಜ ಅಣ್ಣಳಮಡ ಸುಬ್ಬಯ್ಯ ಚೋಮುಣಿ ಅಂಗ ಇಂದು ಮರಣಪಟ್ಟಿತು. ಅಣ್ಣಳಮಡ ಲೋಕೇಶ್ ಅಂಗಡ ಪಾಪ ಸುಬ್ಬಯ್ಯ ಚೋಮುಣಿ ಅಂಗಡ ಆಕಿರಿ ಕಾರ್ಯ ನಾಳೆ 10:30 ಗಂಟೆಗೂ ಪೊನ್ನಂಪೇಟೆ ಕೊಡವ ಸಮಾಜ ಕ್ಯಾಕುಳತು ನಡ್ಪಾಂದು ಒಕ್ಕ ಕರ ಅರ್ಚಿಟ್ಟಿತು. ಬೇಕೂರು ಚೇನಿವಾಡ ಕರಳನ ಚೋಡುಮಡ ಪೌತಿ ಸಾಧು ಪೂಣಚ್ಚ ಅಂಗಡ ಪೊಣ್ಣು ಲೀಲಾ ಪೂಣಚ್ಚ ಅಂಗ ಇಂದು ಪಂಚತೆಗೆ ಮರಣಪಟ್ಟಿತು. 74 ಬೈತ್ರ ಚೋಡುಮಡ ಲೀಲಾ ಪೂಣಚ್ಚ ಅಂಗಡ ಆಕಿರಿ ಕಾರ್ಯ ಇದಕ್ಕ ನಡ್ಪಾಂದು ಒಕ್ಕ ಕರ ಅರ್ಚಿಟ್ಟಿತು. ಮಡಿಕೇರಿ ನ್ಯೂ ಎಕ್ಸ್ಟೆನ್ಷನ್ ವ್ಯೂ ಪಾಯಿಂಟ್ ನಿವಾಸಿ ಸ್ಟ್ಯಾನ್ಲಿ ಅವರು ಇಂದು ನಿಧನರಾಗಿರುತ್ತಾರೆ. ಅಲ್ವಿನ್ ಅವರ ತಂದೆ 67 ವರ್ಷ ಪ್ರಾಯದ ಸ್ಟ್ಯಾನ್ಲಿ ಅವರ ಅಂತ್ಯಕ್ರಿಯೆ ನಾಳೆ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ನಿಧನ ಸುದ್ದಿ ಕೇಳಿದಿರಿ. ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಚೊಂಪೆ. ಸುದ್ದಿ ಜೊಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಪ್ರಜಾಪ್ರಭುತ್ವನ ಬಲ ಮಾಡುವಲ್ಲಿ ಹೆಣ್ಣು ಜನರ ಜವಾಬ್ದಾರಿ ಮುಖ್ಯ ಆಗಿದ್ದು ಬಲಿಷ್ಠ ಭಾರತ ಕಟ್ಟಿಕೆ ಎಲ್ಲವೂ ಕೈ ಜೋಡಿಸೋಕು, ಹಂಗೆ ಎಲ್ಲವಕ್ಕೂ ಸಮಾನ ಅವಕಾಶ ಸಿಕ್ಕೋಕು ಅಂತ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ನಾವು ಕರೆ ಕೊಟ್ಟಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ರಾಜ್ಯ ಮಹಿಳಾ ಆಯೋಗ ಸೇರಿದಂಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳ ಕೂಡುಕೂಟಲಿ ಮಡಿಕೇರಿನ ಬಾಲಭವನದಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಮಾತಾಡಿದ ಅವು, ಕೊಡಗಲಿ ಸರಾಸರಿ 1,000 ಗಂಡು ಜನ ಇದ್ದರೆ 1,026 ಹೆಣ್ಣು ಜನ ಅವಳು. ಇದು ಕುಸಿನ ವಿಷಯ. ಹೆಣ್ಣು ಜನಕ್ಕೆ ಚಾಕ್ರಿಲಿ ಶೇಕಡ 33, ಸ್ಥಳೀಯ ಸಂಸ್ಥೆಗಳಲ್ಲಿ ಶೇಕಡ 50 ಮೀಸಲಾತಿ ಇದ್ದು ಇದನ್ನು ಸರಿಯಾಗಿ ಬಳಸಿಕೊಳ್ಳೋಕು, ಸೇನೆಯಿಂದ ಹಿಡಿದು ವಿಮಾನ ಓಡಾಡಿಸೋದರ ಮುಟ್ಟ ಎಲ್ಲ ಕಡೆಗಳಲ್ಲಿ ಹೆಣ್ಣು ಜನ ಮುಂದೆ ಇದ್ದು ಅವು ತಮ್ಮ ಸಾಮರ್ಥ್ಯನ ತೋರಿಸೋಳು ಅಂತ ಹೇಳ್ದು. ವಿಶ್ವ ಮಹಿಳಾ ದಿನಾಚರಣೆಯ ಬಗೆಯಲ್ಲಿ ಆರೋಗ್ಯವಂತ ಮಹಿಳೆಯಿಂದ ಆರೋಗ್ಯಕರ ಭಾರತ ತೇಳುವ ಘೋಷವಾಕ್ಯದೊಟ್ಟಿಗೆ ಮತದಾನದ ಮಹತ್ವ ಮತ್ತು ವಾಯುಮಾಲಿನ್ಯ ತಡೆಯುವ ಬಗೆಯಲ್ಲಿ ಸಾರ್ವಜನಿಕರಿಗೆ ಅರಿವು ಮಾಡುವ ಉದ್ದೇಶದಿಂದ ಇಂದು ಮಡಿಕೇರಿಯಲ್ಲಿ ಸೈಕ್ಲೋಥಾನ್ ಜಾಥಾ ನಡೆದು ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ನಾವು ಜಾಥಾಕ್ಕೆ ಚಾಲನೆ ಕೊಟ್ಟು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಸತೀಶ್ ಕುಮಾರ್ ಸೇರಿದಂಗೆ ಬೇರೆ ಬೇರೆ ಇಲಾಖೆನ ಅಧಿಕಾರಿಗ ಸೈಕ್ಲೋಥಾನ್ ಜಾಥಾಲಿ ಭಾಗವಹಿಸಿದ್ದು. ಕರ್ನಾಟಕ ಜೀವ ವೈವಿಧ್ಯ ಮಂಡಳಿನ ಕಡೆಯಿಂದ ರಾಜ್ಯ ಪಾರಂಪರಿಕ ವೈದ್ಯ ಪರಿಷತ್ನ ಕೂಡುಕೂಟಲಿ ವಲಯ ಮಟ್ಟದ ನಾಟಿ ವೈದ್ಯರ ಸಮಾವೇಶದ ಬಗೆಯಲ್ಲಿ ಪೂರ್ವಭಾವಿ ಸಭೆ ಮಂಡಳಿನ ಅಧ್ಯಕ್ಷ ನಾಪಂಡ ರವಿ ಕಾಳಪ್ಪನವರ ಅಧ್ಯಕ್ಷತೆಯಲ್ಲಿ ನಡೆದು ಈ ಸಂದರ್ಭ ಮಾತಾಡಿದ ರವಿ ಕಾಳಪ್ಪನವು ವಲಯ ಮಟ್ಟದ ಕಾರ್ಯಕ್ರಮ ಹೆಸರಿಗೆ ಮಾತ್ರ ಕಾರ್ಯಕ್ರಮ ಆಗದೆ ನಾಟಿ ವೈದ್ಯರಿಂದ ಮಾಹಿತಿ ಹಂಚಿಕೊಳ್ಳೋಕ್ಕೂ, ತಮಗೆ ಗೊತ್ತಿರುವ ನಾಡುಮದ್ದನ್ನ ಬೇರೆ ಯಾರಿಗೂ ತಿಳಿಸಿಕಾಗದು ಅಂತ ನಾಟಿ ವೈದ್ಯರಲ್ಲಿ ಇರುವ ಕಲ್ಪನೆನ ದೂರ ಮಾಡಿ ಮುಂದಿನ ಪೀಳಿಗೆಗೆ ಸಹ ಅದನ್ನ ತಿಳಿಸುವಂಗೆ ಮಾಡುವ ಹೊಣೆಗಾರಿಕೆ ಇದ್ದು ಸಮಾವೇಶದಲ್ಲಿ ಮಾಹಿತಿಗಳ ದಾಖಲೀಕರಣ ಹಾಕು ಅಂತ ಹೇಳ್ದು. ಕಾರ್ಯಕ್ರಮದಲ್ಲಿ ರಾಜ್ಯ ಪಾರಂಪರಿಕ ವೈದ್ಯ ಪರಿಷತ್ನ ಮುಖ್ಯಪಟ್ಟವು ತೋಟಗಾರಿಕೆ ಇಲಾಖೆನ ಅಧಿಕಾರಿಗ ಹಾಜರಿದ್ದು ಮಹಿಳಾ ದಿನಾಚರಣೆಯ ಬಗೆಯಲ್ಲಿ ರಾಜ್ಯ ಸರ್ಕಾರದ ಸಾಧನೆ ಮಾಡಿದ ಹೆಣ್ಣು ಜನಕ್ಕೆ ಕೊಡುವ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಪಾಲಿಬೆಟ್ಟದ ಚೆಷೈರ್ ಹೋಮ್ಸ್ ಇಂಡಿಯಾ ಕೂರ್ಗ್ನ ಅಧ್ಯಕ್ಷೆ ಚೆಪ್ಪುಡಿರ ಗೀತಾ ಚಂಗಪ್ಪನವಕ್ಕೆ ಸಿಕ್ಕಿದ್ದು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆನ ಕಡೆಯಿಂದ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರ ಕನ್ನಡ ಭವನದಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿನವು ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವ ಹಾಲಪ್ಪ ಆಚಾರ್ ಗೀತಾ ಚಂಗಪ್ಪನವಕ್ಕೆ ಪ್ರಶಸ್ತಿ ಕೊಟ್ಟು ಗೌರವಿಸಿದರು. ಮಡಿಕೇರಿ 16 KV ಉಪಕೇಂದ್ರದ ಫೀಡರ್ಗಳಲ್ಲಿ ತುರ್ತು ನಿರ್ವಹಣೆ ಕಾರ್ಯ ಇರುವುದರಿಂದ ನಾಳೆ ಹೊತ್ತಾರೆ 9 ಗಂಟೆಯಿಂದ ಹಿಂಬತ್ತು 5 ಗಂಟೆ ಮುಟ್ಟ ಗೌಡ ಸಮಾಜ, ಕನ್ನಡ ಬಾಣೆ, ಓಂಕಾರೇಶ್ವರ ದೇವಸ್ಥಾನ ರಸ್ತೆ, ವೈವಾಸ್, ಗಣಪತಿ ಬೀದಿ, ಜೂನಿಯರ್ ಕಾಲೇಜ್, ಸಂಪಿಗೆ ಕಟ್ಟೆ, ಆಜಾದ್ ನಗರ, ಮಾರ್ಕೆಟ್, ಎವಿ ಸ್ಕೂಲ್, ಭಗವತಿ ನಗರ, ಕಾನ್ವೆಂಟ್ ಜಂಕ್ಷನ್, ಗಾಳಿಬೀಡು, ಕಾಲೂರು, ಹೆಬ್ಬಟಗೇರಿ ಸುತ್ತಮುತ್ತಲಿನ ಜಾಗಗಳಲ್ಲಿ ಕರೆಂಟ್ ಇರದೊಲೆ. ಹಾಗೆ ಮೂರ್ನಾಡು ವಿದ್ಯುತ್ ಉಪಕೇಂದ್ರದಿಂದ ಹೊದ್ದೂರು ಮತ್ತು ನಾಪೋಕ್ಲು ಫೀಡರ್ಗಳಲ್ಲಿ ಸಹ ತುರ್ತು ಕಾರ್ಯ ಇರುವುದರಿಂದ ಹೊತ್ತಾರೆಯಿಂದ ಹಿಂಬತ್ತು ಮುಟ್ಟ ನಾಪೋಕ್ಲು ಹೊದ್ದೂರು ಕೊಟ್ಟಮುಡಿ ಎಮ್ಮೆಮಾಡು ಬಲ್ಲಮಾವಟಿ ಸುತ್ತಮುತ್ತ ಜಾಗಗಳಲ್ಲಿ ಕರೆಂಟ್ ಇರಲಿ ಅಂತ ಸೆಸ್ಕ್ ಕಾರ್ಯನಿರ್ವಾಹಕ ಇಂಜಿನಿಯರ್ ನಾವು ತಿಳಿಸೋಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಕೇಳಿದಿರಿ. ಫೆಬ್ರವರಿ 27ರಂದು ನಿಧನರಾದ ಕಾಲೂರು ಗ್ರಾಮ ಯಾಲದಾಳು ಕುಂಜಪ್ಪ ಅವರ ಪತ್ನಿ ಪೊನ್ನಮ್ಮ ಅವರ ತಿಥಿ ಕರ್ಮಾಂತರ ನಾಳೆ ಗುರುವಾರ ಪೂರ್ವಾಹ್ನ 11 ಗಂಟೆಗೆ ಕಾಲೂರು ಗ್ರಾಮದಲ್ಲಿರುವ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಕುಟುಂಬಸ್ಥರು, ಊರಿನವರು, ಬಂಧು ಮಿತ್ರರೆಲ್ಲ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸುವಂತೆ ಯಾಲದಾಳು ಕುಂಜಪ್ಪ ಮತ್ತು ಕುಟುಂಬಸ್ಥರು ಕೋರಿದ್ದಾರೆ. ಪೊನ್ನಂಪೇಟೆ ತಾಲೂಕು ಮುಗುಟಗೇರಿ ಗ್ರಾಮ ಹತ್ರ ಮುದ್ದೇಡ ಒಕ್ಕತ್ರ ಪುನರ್ ನಿರ್ಮಾಣ ಅನಂತ ಐನ್ಮನೆರ ಮನೆ ಕೊಡೋ ಕಾರ್ಬಾರ್ನ ನಾಳೆ ಬ್ಯಾಳಾಚೆ ಪೋಲು ನಡೆತೋಕ ತೀರ್ಮಾನ ಮಾಡಿತು. ಕಾಗದ ಎತ್ತ ಮನೆಕಾರ ಪಿಂಜ ತಾಮರೆ ಬೊಮ್ಮಕ್ಕ ಸಂಸಾರೋಡೆ ತಪ್ಪತೆ ಬಂದಿತ್ತು. ಕಾರ್ಬಾರ್ಲು ಕೂಡಿ ಆಡಿದ ಗುರುಕಾರಣಂಡ ಆಶೀರ್ವಾದ ಪಡೆದ ಉಣ್ಣುಂದು ಒಕ್ಕತ್ರ ಅಧ್ಯಕ್ಷ ಕಾರ್ಯದರ್ಶಿ ಪಿಂಜ ಆಡಳಿತ ಮಂಡಳಿ ಕರಕಟ್ಟಣಿತು. ಟೂತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್, ಬೆಡ್ ಶೀಟ್ಸ್, ಟವಲ್, ಕಾರ್ಪೆಟ್, ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈ ಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಟೂತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ಯುಗಾದಿ ಹಬ್ಬದ ಸಂಭ್ರಮಕ್ಕೆ ವರ್ಣರಂಜಿತ ಬಟ್ಟೆಗಳು 5-50% ಕಡಿತದೊಂದಿಗೆ. ಈ ಆಫರ್ March 26ರವರೆಗೆ. ಖರೀದಿಗಾಗಿ ಬನ್ನಿ PSR ಸಿಲ್ಕ್ಸ್ ಅಂಡ್ ಸ್ಯಾರೀಸ್, ಮೈಸೂರು ಮತ್ತು ಮಂಗಳೂರು. ವಾವ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಚಿನ್ನಾಭರಣಗಳ ಡಿಸೈನ್ಸ್ ಎಲ್ಲ ಇಲ್ಲೇ ಇದೆ. ಅದಕ್ಕೆ ತಾನೇ ಮದುವೆ ಚಿನ್ನಾಭರಣ ಖರೀದಿಸೋಕೆ ಮುಳಿಯವನ್ನೇ ಆಯ್ಕೆ ಮಾಡ್ಕೊಂಡಿದ್ದು. ಸರ್ವರ ಮನಸ್ಸನ್ನ ಅರಿತು ಅವರು ತಯಾರು ಮಾಡಿದಂತಹ ಚಿನ್ನಾಭರಣಗಳ ಡಿಸೈನ್ಸ್ ಬೇರೆಲ್ಲೂ ಸಿಗಲ್ಲ. ಮುಳಿಯ ಜುವೆಲ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಗೌಡ ಮಹಿಳಾ ಒಕ್ಕೂಟ ಕೊಡಗು ಮಡಿಕೇರಿ ವತಿಯಿಂದ ನಾಡಿನ ಸಮಸ್ತ ಮಹಿಳೆಯರಿಗೆ ವಿಶ್ವ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಕೊಡವ ಕ್ರಿಕೆಟ್ ಅಕಾಡೆಮಿ ಪಿಂಜ ಬಾಳೆಯಡ ಒಕ್ಕಡ ಆದನೆ 21ನೇ ಕಾಲತ್ರ ಕ್ರಿಕೆಟ್ ಕಳಿಕೂಟ ಬಾಳೆಯಡ ಕಪ್ ದಂಡಾಯಿರ್ತ 23. ಇದೇ ಏಪ್ರಿಲ್ ಮೇ ತಿಂಗತ್ಲು ನಾಪೋಕ್ಲೂರ ಜನರಲ್ ತಿಮ್ಮಯ್ಯ ಕಳಿ ಪರಂಬುಲು ನಡ್ಪ. ಎಂಟ್ರಿ ಕೊಡಪಕ್ಕೆ March 30 ಆಖಿರಿ ದಿನ. ಒಕ್ಕಪೆದ ಕೊಡಪಕ್ಕೆ ಸಂಪರ್ಕ ಚುಡಿ. ನಾಪೋಕ್ಲೂ ಕುಲೇಟಿರ ಅರುಣ್ ಬೇಬಾ, ಮಾದಾಪುರತ್ಲು ಐಚೆಟ್ಟಿರ ಜಯಾ, ಜಯಾ ನ್ಯೂಸ್ ಏಜೆನ್ಸಿ. ಸುಂಟಿಕೊಪ್ಪ ಮುಕ್ಕಾಟಿರ ವಸಂತ್, ವಸಂತ್ ನ್ಯೂಸ್ ಏಜೆನ್ಸಿ. ಚೆಟ್ಟಳ್ಳಿ ಪುತ್ತರಿರ ರಾಜೇಶ್ ಮುತ್ತಪ್ಪ, ಫ್ಲೋರ್ ಮಿಲ್. ಮಡಿಕೇರಿ ಕುಪ್ಪಣ್ಣ ಕಾರ್ಯಪ್ಪ, ಫುಡ್ ಬ್ಯಾಂಕ್ ಹೆಡ್ ಪೋಸ್ಟ್ ಆಫೀಸರ್ ಎದಿಕೆ. ಮೂರ್ನಾಡು ಕಂಬಿರಂಡ ಯೋಗೀಶ್, ರಾಣಿ ಕೋಲ್ಡ್ ಸ್ಟೋರೇಜ್. ಕಾಕೊಟ್ಟು ಪರಂಬು ಕುಂಜಿರ ಮನು, ಮನು ಕೋಲ್ಡ್ ಸ್ಟೋರೇಜ್. ಅಮ್ಮತ್ತಿ ಮಂಡೆಪಡ್ಡ ಗಣಪತಿ ಎಸ್ಟೇಟ್ ಲಿಂಕ್ಸ್. ಬಾಳೆಲೆ ಆದೆಂಗಡ ಪ್ರಕಾಶ್, ಗುರುಕೃಪಾ ಎಂಟರ್ಪ್ರೈಸಸ್. ಕಾನೂರು ದೇವಂಡಿರ ಸಂತೋಷ್, ಕಾವೇರಿ ರೆಸ್ಟೋರೆಂಟ್. ಶ್ರೀಮಂಗಲ ಕೋಳೇರ ಬಾಬು ಗಣಪತಿ ಸ್ಟೋರ್. ಹುದಿಕೇರಿ ಚಂಗುಲಂಡ ಸೂರಜ್. ಪೊನ್ನಂಪೇಟೆ ಐನಂಡ ಬೋಪಣ್ಣ, ಕಾವೇರಿ ಏಜೆನ್ಸಿ. ಕಕ್ಕಬೆ ಪರದಂಡ ಅಶೋಕ್, ಚಿಕನ್ ಸೆಂಟರ್. ಚೆಯ್ಯಂಡಾಣೆ ಚೆರುವಾಳಂಡ ರಾಕೇಶ್, ಮಿನಿಮಾರ್ಟ್. ವಿರಾಜಪೇಟೆ ಅಮ್ಮಣಿ ಚಂಡ ಪ್ರವೀಣ್ ಚಂಗಪ್ಪ, ತೇಂಗಲ ಚೇರಂಬಾಣಿಲ್ ಪೊನ್ನಚೆಟ್ಟಿರ ಮಿತ್ರ. ಗೋಣಿಕೊಪ್ಪ ಸ್ಪೈಸ್ ರ್ಯಾಕ್ ರೆಸ್ಟೋರೆಂಟ್. ಎಲ್ಲ ಕೊಡವ ಒಕ್ಕಕಾರಲು ಕೂಡಿಯಾಡನೊಂದು ಬಾಳೆಯಡ ಒಕ್ಕಕಾರ ಕಟ್ಟಂಡಿತು. ರೇಷ್ಮೆಯ ಪ್ರೌಢಿಮೆ ಪ್ರಪಂಚಕ್ಕೆ ಪಸರಿಸಿದ ಇಮ್ಯಾನ್ಯುವಲ್ ಸಿಲ್ಕ್ಸ್ ನ ಅತ್ಯಂತ ನೂತನ ಶೋರೂಮ್ ಇದೀಗ ಇರಿಟಿಯಲ್ಲಿ. ಇಮ್ಯಾನ್ಯುವಲ್ ಸಿಲ್ಕ್ಸ್, ಮೇನ್ ರೋಡ್, ಇರಿಟಿ. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಸಮ್ಮರ್ ಮೆಗಾ ಆಫರ್. ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಎಸಿ, ಗೀಸರ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಬ್ರಾಂಡೆಡ್ ಐಟಮ್ಸ್, ಅಟ್ರಾಕ್ಟಿವ್ ಎಕ್ಸ್ಚೇಂಜ್ ಆಫರ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಕಾಲ್ ಜಬ್ಬಂಡ ಸುರೇಶ್ ಮುತ್ತಣ್ಣ, 220095. ಉತ್ತಮ ಆರೋಗ್ಯಕ್ಕೆ ಉತ್ತಮ ಅಡುಗೆ ಎಣ್ಣೆ. ಕುಶಾಲನಗರ ಸಮೀಪ ಗುಡ್ಡೆ ಹೊಸೂರಿನ ಹಾರಂಗಿ ಡ್ಯಾಂ ರಸ್ತೆಯಲ್ಲಿ ಆರಂಭಗೊಂಡಿರುವ ಶ್ರೀ ಮಂಜುನಾಥೇಶ್ವರ ಆಯಿಲ್ ಮಿಲ್ನ ಹಳ್ಳಿಕರ್ ತೈಲ ಬ್ರ್ಯಾಂಡ್ ಉತ್ಪನ್ನಗಳನ್ನು ಬಳಸಿ. ಮರದ ಗಾಣದಿಂದ ತೆಗೆದಿರುವ ಕೊಬ್ಬರಿ ಎಣ್ಣೆ, ಕಡಲೆ ಎಣ್ಣೆ, ಇನ್ನಿತರ ಎಣ್ಣೆ ಲಭ್ಯ. ನಿಮ್ಮೆದುರೆ ಗಾಣದಿಂದ ಎಣ್ಣೆ ತೆಗೆಯಲಾಗುವುದು. ಸಂಪರ್ಕಿಸಿ ಮೊಬೈಲ್ 9741-748-104. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್. ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424. ಸುದ್ದಿ ಸಮಾಚಾರ ಓದಿಯಂಡುಳ್ಳೋ ಕಣ್ಣಚಂಡ ಜಾಗೃತಿ ಭೀಮಯ್ಯ. ಕೊಡಗು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಪಿಣ ಕುಟುಂಬ ಕಲ್ಯಾಣ ಇಲಾಖೆ, ಪಿಣ ಗ್ರೀನ್ ಸಿಟಿ ಫೋರಂ ಕೂಟಾದ ನಿಲ್ ವಿಶ್ವ ಪೊಮ್ಮಕ್ಕಡ ನಾಳರ ಮೀದ ಆರೋಗ್ಯವಂತ ಮಹಿಳೆಯಿಂದ ಆರೋಗ್ಯಕರ ಭಾರತ ಅನ್ನುವ ಘೋಷವಾಕ್ಯತ್ರೊಡೆ ಮತದಾನತರ ಮಹತ್ವ ಪಿಣ ವಾಯುಮಾಲಿನ್ಯ ತಡಪಂಡ ಮೀದ ಸಾರ್ವಜನಿಕಂಗಕ್ಕ ಅರಿವು ಅರ್ಥಬಪ್ಪ ಉದ್ದೇಶತ್ರೊಡೆ ಸೈಕೋಥ್ಲಾನ್ ಜಾಥಾ ಇಂದು ನಡೆದತ್ತು. ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವು ಜಾಥಾಕ್ಕ ಮೋಳಿ ಇಟ್ಟತ್ತು. ಮಡಿಕೇರಿರ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಸರ್ಕಲ್ ಎಂಜ ಪೊರಟ ಜಾಥಾ, ಜನರಲ್ ತಿಮ್ಮಯ್ಯ ಸರ್ಕಲ್, ಮೇಜರ್ ಮಂಗೇರಿರ ಮುತ್ತಣ್ಣ ಸರ್ಕಲ್, ಸ್ಕ್ವಾಡನ್ ಲೀಡರ್ ಅಜ್ಜಮಡ ದೇವಯ್ಯ ಸರ್ಕಲ್, ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್, ಕೈಗಾರಿಕಾ ಬಡಾವಣೆ, ರೇಸ್ ಕೋರ್ಸ್ ಬಟ್ಟೆಕಾಲೆ, ಗ್ರೇಟರ್ ರಾಜಸೀಟ್ ಕಥನೆ ನಡೆದತ್ತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್, ಜಿಲ್ಲಾ ಆರೋಗ್ಯ ಪಿಣ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಸತೀಶ್ ಕುಮಾರ್ ಕೂಡ್ನನಕೆ ಮುಖ್ಯಪಟ್ಟವು ಕೂಡಿಯಾಡಿ ತಿಂಜತ್ತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ರಾಜ್ಯ ಮಹಿಳಾ ಆಯೋಗ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಪೊಮ್ಮಕ್ಕಡ ಪಿಣ ಮಕ್ಕಳ ಅಭಿವೃದ್ಧಿ ಇಲಾಖೆ ಕೂಡ್ನನಕೆ ಬೋರೆ ಬೋರೆ ಇಲಾಖೆರ ಕೂಟಾದ ನೆಲ ಮಡಿಕೇರಿರ ಬಾಲಭವನತ್ ಇಂದು ಅಂತಾರಾಷ್ಟ್ರೀಯ ಪೊಮ್ಮಕ್ಕಡ ದಿನತನ ಕೈಚತ್ತು. ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ತಕ್ಕ ಪರ್ನಿತ್ ಪೊಮ್ಮಕ್ಕ ಸೇನೆ, ವಿಮಾನಯಾನ, ಕ್ರೀಡೆ, ಸಿನಿಮಾ, ಆಡಳಿತ ಇನ್ನತ ಎಲ್ಲ ಕೋವಲು ಮಿನ್ನತ್ ಇಂಜಿತ್ ತಂಗಡ ಶಕ್ತಿ ಪಿನ್ನ ಸಾಮರ್ಥ್ಯತನ ಕಾಟಿತ್. ವಿಶ್ವ ಪೊಮ್ಮಕ್ಕಡ ನಾಳರ ಮೀದ ದಿನಪತ್ರಿಕೆಲು ಪೊಮ್ಮಕ್ಕಡ ಸಾಧನೆಗೆ ಸಂಬಂಧಪಟ್ಟನಕ್ಕೆ ಪ್ರಕಟ ಆನ ಮಾಹಿತಿನ ಎಲ್ಲರೂ ಓದುವನಕ್ಕೆ ಆಂಡು ಕೊಡಗು ಜಿಲ್ಲೆಲು ಪೊಮ್ಮಕ್ಕಡ ಸರಾಸರಿ ಪ್ರಮಾಣ 1000 ಆಣು ಅಳುವಕ್ಕೆ